ಹೆಲ್ಮೆಟ್ ಧರಿಸುವುದು ನಿಮ್ಮ ಸುರಕ್ಷತೆಗೆ, ನಿಮ್ಮ ಜೀವ ರಕ್ಷಣೆಗೆ. ಬಿಐಎಸ್ ಅನುಮೋದಿತ ISI ಮಾರ್ಕ್ ಇರುವ ಹೆಲ್ಮೆಟ್ ಅನ್ನೇ ಬಳಸಿ. ದ್ವಿಚಕ್ರ ವಾಹನ ಓಡಿಸುವವರು, ಹಿಂಬದಿ ಸವಾರರು ಇಬ್ಬರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಪ್ರಕಟಣೆ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ. 1880 ಕಾಳಜಿ ಭರಿತ ಆರೈಕೆಗಾಗಿ ಮಂಗಳೂರಿಗರ ವಿಶ್ವಾಸಾರ್ಹ ಆಸ್ಪತ್ರೆ ಫಾದರ್ ಮುಲ್ಲರ್ ಹಾಸ್ಪಿಟಲ್ ಕಂಕನಾಡಿ. ಇಲ್ಲಿ ಎಕ್ಸ್ಪರ್ಟ್ ಆಂಕಾಲಜಿ ಕೇರ್, ಪೀಡಿಯಾಟ್ರಿಕ್ ಕೇರ್, ಫೀಟಲ್ ಮೆಡಿಸಿನ್ ನಿಂದ ಡೆಂಟಿಸ್ಟ್ರಿಯವರೆಗೆ ಎಲ್ಲಾ ಸ್ಪೆಷಲೈಸ್ಡ್ ಹಾಗೂ ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್ಸ್ ಒಂದೇ ಸೂರಿನಡಿ ಪಡೆಯಿರಿ. ಇದೀಗ ಸಿಲ್ವರ್ ಜುಬ್ಲಿ ಪ್ರಯುಕ್ತವಾಗಿ ಡೆಲಿವರಿಗೆ ನೋ ಕಾಸ್ಟ್ ಸೇವೆ ಲಭ್ಯ. ಭೇಟಿ ಕೊಡಿ ಫಾದರ್ ಮುಲ್ಲರ್ ಹಾಸ್ಪಿಟಲ್ ಕಂಕನಾಡಿ ಮಂಗಳೂರು. ನಮಸ್ಕಾರ ಕರ್ನಾಟಕ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಸಾವಯವ ಮತ್ತು ಸಿರಿಧಾನ್ಯ 2025 January 23, 24, and 25 ಅರಮನೆ ಮೈದಾನ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸಲಾಗಿದೆ. ಸಾವಯವ ಮತ್ತು ಸಿರಿಧಾನ್ಯ ಉತ್ಪನ್ನಗಳ ಪ್ರದರ್ಶನ, ದೇಸಿ ಬೀಜಗಳು ಮತ್ತು ಮರೆತು ಹೋದ ಖಾದ್ಯಗಳ ಆಹಾರ ಮಳಿಗೆಗಳು, ವಿಚಾರ ಸಂಕಿರಣಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಿ. ಸಾವಯವ ಸ್ವಾಗತಿಸಿ, ಸಿರಿಧಾನ್ಯ ಆಸ್ವಾದಿಸಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ವಿಶಿಷ್ಟರಿಗಾಗಿ ವಿಶಿಷ್ಟ ಮೇಳ 2025. ಆಶಾ ಜ್ಯೋತಿ ಸೇವಾ ಭಾರತಿ ರಿಜಿಸ್ಟರ್ಡ್ ಮಂಗಳೂರು ಇದರ ಅಂಗಸಂಸ್ಥೆ ದಿವ್ಯಾಂಗರ ಮತ್ತು ಅವರ ಹೆತ್ತವರ ವೇದಿಕೆಯು ಕೆನರಾ ಶಿಕ್ಷಣ ಸಂಸ್ಥೆಗಳ ಸಹಯೋಗದೊಂದಿಗೆ ವಿಶಿಷ್ಟರಿಗಾಗಿ ವಿಶಿಷ್ಟ ಮೇಳ 2025 ಇದೇ ಬರುವ ದಿನಾಂಕ 19 ಭಾನುವಾರ ಬೆಳಗ್ಗೆ 8:30 ಸಂಜೆ 4:15 ಮಂಗಳೂರಿನ ಕೆನರಾ ಹೈಸ್ಕೂಲ್ ಮೈದಾನ ಡೊಂಗರಕೇರಿಯಲ್ಲಿ ಆಯೋಜಿಸಲಾಗಿದೆ. ದಿವ್ಯಾಂಗರಿಂದ ಪ್ರತಿಭಾ ಪ್ರದರ್ಶನ ಹಾಗೂ ದಿವ್ಯಾಂಗರಿಗಾಗಿ ವಿವಿಧ ಚಟುವಟಿಕೆಗಳು ಹಾಗೂ ಮನೋರಂಜನೆಗಳು. ದಿವ್ಯಾಂಗರಿಗೆ ತಿಳಿಸಿ ಅವರನ್ನು ಕರೆತನ್ನಿ. ಈಗ ಕೇಳಿ ಆಹಾರ ಕ್ರಮ. ಈ ಕುರಿತು ಮಂಗಳೂರಿನ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಸಂಹಿತಾ ವಿಭಾಗದ ಪ್ರೊಫೆಸರ್ ಸುಚಿತ್ರಾ ಪಿಎಸ್ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸುಚಿತ್ರಾ ಪಿಎಸ್ ಅವರು. ಅವರು ಮಂಗಳೂರಿನ ಪ್ರಶಾಂತಿ ಆಯುರ್ವೇದಾಲಯ ಇದರಲ್ಲಿ ವೈದ್ಯರಾಗಿದ್ದಾರೆ, ಜೊತೆಗೆ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್ನಲ್ಲಿ ಸಂಹಿತಾ ವಿಭಾಗದ ಪ್ರೊಫೆಸರ್ ಕೂಡ ಆಗಿದ್ದಾರೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಡಾಕ್ಟ್ರೆ. ಇವತ್ತು ನಾವು ಆಹಾರ ಮತ್ತು ಆಹಾರ ಕ್ರಮಗಳು ಇದರ ಬಗ್ಗೆ ಮಾತಾಡುವ. ಮನುಷ್ಯನಿಗೆ ಆಹಾರ ಅನ್ನುವಂಥದ್ದು ಬಹು ಮುಖ್ಯವಾದಂಥ ಅಗತ್ಯ ಅಂತ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಆಹಾರದಿಂದ ಹಲವಾರು ಸಮಸ್ಯೆಗಳು ಬರುವುದನ್ನು ಕೂಡ ಕಾಣ್ತೇವೆ. ಆಹಾರದಲ್ಲಿ ವೈವಿಧ್ಯತೆ ಎಲ್ಲ ಇಡೀ ಪ್ರಪಂಚವೇ ನಮ್ಮಲ್ಲಿ ಸೇರಿದೆ. ಈಗ ಈ ಆಹಾರ ಅಂದ್ರೆ ಏನು ಡಾಕ್ಟರ್? ಇದು ಅತೀತಿ ಅನ್ನಂ ಅಂತ ಹೇಳ್ತೀವಿ. ಯಾವುದು ತಿನ್ನಲ್ಪಡುತ್ತದೋ ಅದು ಅನ್ನ ಅಂದ್ರೆ ಇದರಲ್ಲಿ ಎಲ್ಲವೂ ಬಂತು. ಈಗ ಅನ್ನದಿಂದ ಬದುಕೂ ಹೌದು, ಅನ್ನದಿಂದ ಮರಣವೂ ಹೌದು. ಅನ್ನವೇ ಸರ್ವಸ್ವ. ಈಗ ನಾವು ಗರ್ಭ ಉತ್ಪತ್ತಿಗೆ ಕಾರಣ ಆಗಿರುವಂತಹ ಯಾವುದು ವೀರ್ಯಾಣು ಅಂಡಾಣು ಹೇಳ್ತೀವಿ, ಅದು ಕೂಡ ಉತ್ಪತ್ತಿ ಆಗುವುದು ಆಹಾರದಿಂದನೇ. ಅಷ್ಟೇ ಅಲ್ಲ, ಗರ್ಭ ಪೋಷಣೆ ಆಗುವುದು ತಾಯಿಯ ಆಹಾರದಿಂದನೇ. ಹಾಗಾಗಿ ಆಹಾರವೇ ಪ್ರಾಣ, ಆಹಾರವೇ ಸರ್ವಸ್ವ ಅನ್ನೋದು ಸತ್ಯದ ಮಾತು. ಹಾಗಾಗಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅನ್ನಂ ನ ನಿಂದ್ಯಾತ್ ಅಂತ ಹೇಳ್ತಾರೆ. ಅಂದರೆ ಅನ್ನವನ್ನು ನಿಂದಿಸಬೇಡ ಅಂತ. ಅಂದರೆ ಕೆಲವರು ಊಟ ಮಾಡುವಾಗ ಅದನ್ನು ಬೈದು ಸರಿ ಇಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಂಡು ಮಾತಾಡ್ತಾರೆ. ಆ ಥರ ಬೈದು ತಿನ್ನಬೇಡ. ಅಷ್ಟೇ ಅಲ್ಲ, ಅನ್ನಂ ಇದಂ ವ್ರತಂ ಅಂತ ಹೇಳ್ತಾನೆ. ಅಂದರೆ ಆಹಾರ ಸೇವನೆ ಅನ್ನುವಂಥದ್ದು ಒಂದು ವ್ರತದಂತೆ. ಅಷ್ಟೊಂದು ಬಹುಪ್ರಯೋಜಕವಾಗಿರುವಂಥ ಆಹಾರವನ್ನು ಸೇವನೆ ಮಾಡುವಾಗ ಎಚ್ಚರದಿಂದ ಮಾಡು ಅನ್ನೋದು ಅರ್ಥ. ಅನ್ನಂ ಬಹುಕುರುವೀತ ಅಂತ ಹೇಳ್ತಾರೆ. ಅಂತ ಹೇಳಿದರೆ ಅನ್ನ ಸಮೃದ್ಧಿಯ ಲಕ್ಷಣವೂ ಹೌದು. ಹಾಗಾಗಿ ಅಂತಹ ಅನ್ನವನ್ನು ಹಿಂದಿನ ಕಾಲದಲ್ಲಿ ಹೇಗೆ ಅಂತ ಹೇಳಿದರೆ, ಎಷ್ಟು ದವಸ ಧಾನ್ಯಗಳು ಇದೆ, ಎಷ್ಟು ಆಹಾರಗಳ ಶೇಖರಣೆ ಇದೆ, ಅದ್ರ ಮೇಲೆ ಸಮೃದ್ಧಿಯನ್ನು ಅಳಿತಿದ್ರು ಆ ರಾಜ್ಯದ್ದು. ಅಥವಾ ಗೋವುಗಳೆಷ್ಟಿದೆ, ಹಾಲು, ಇದೆಲ್ಲ ಮನೆಯಲ್ಲೂ ಕೂಡ ಮತ್ತು ಸಾಮ್ರಾಜ್ಯದಲ್ಲೂ ಸಮೃದ್ಧಿಯ ಲಕ್ಷಣ. ಹಾಗಾಗಿ ಅನ್ನಂ ಬಹುಕುರುವೀತ, ಅದನ್ನು ಹೇರಳ ಮಾಡು, ಜಾಸ್ತಿ ಮಾಡು, ಈ ರೀತಿಯಲ್ಲಿ ನಮ್ಮ ಹಿರಿಯರು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗಾಗಿ ಅನ್ನ ಅನ್ನುವಂತಹದ್ದು ಎಲ್ಲವೂ ಸರ್ವಸ್ವವು. ಇಂತಹ ಅನ್ನವನ್ನು ನಾವು ಒಂದು ಯಜ್ಞದಂತೆ ಸ್ವೀಕಾರ ಮಾಡಬೇಕು. ಹೇಗೆ ಅಂತೇಳಿ, ಹೊರಗೆ ಯಜ್ಞ ಮಾಡ್ತೀವಿ, ಅದರಲ್ಲಿ ಏನೇನನ್ನು ಹಾಕ್ಲಿಕ್ಕೆ ಆಗುದಿಲ್ಲ. ಅದರಲ್ಲಿ ಈ ರೀತಿಯ ಕ್ರಮದಲ್ಲಿ ಹಾಕಿ ಈ ರೀತಿಯಲ್ಲೇ ಮಾಡಿದ್ರೆ ಮಾತ್ರ ಅದರ ಪರಿಣಾಮ ನಮಗೆ ಸಿಗ್ತದೆ, ಯಜ್ಞದ ಫಲ ಸಿಗುತ್ತೆ. ಹಾಗೆ ಇಲ್ಲಿಯೂ ಕೂಡ ಆಹಾರ ಸೇವನೆ ಒಂದು ಯಜ್ಞದಂತೆ ಅಂತ. ಯಜ್ಞ ಅಂತ ಹೇಳಿದ್ರೆ ಇಲ್ಲಿ ಯಾರಿಗೆ ನಾವು ಸಮಿತನ್ನು ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಒಳಗೆ ಒಂದು ಅಗ್ನಿ ಉಂಟು, ಅಂತರಗ್ನಿ, ಏನು ನಾವು ಹಸಿವೆ ಅಂತ ಹೇಳಿ ಸಾಮಾನ್ಯ ಭಾಷೆಯಲ್ಲಿ ಹೇಳ್ತೀವೋ ಅದಕ್ಕೆ ನಾವು ಈ ಹವಿಸ್ಸನ್ನು ಕೊಡುವಂತಹದ್ದು. ಹಾಗಾದ್ರೆ ಅದನ್ನು ಏನೇನನ್ನು ಕೊಡ್ಲಿಕ್ಕೆ ಬರುವುದಿಲ್ಲ, ಯಾವುದು ಹಿತವೋ ಅದನ್ನು ಮಾತ್ರ ಕೊಡ್ಬೇಕಾಗ್ತದೆ. ಸೊ ಅಂತಹ ಒಂದು ವಿಚಾರದಿಂದ ಆಹಾರ ಸೇವನೆ ಮಾಡಬೇಕು ಅನ್ನೋದು ನಮ್ಗೆ ತಿಳಿತದೆ. ನೀವು ಹೇಳಿದ್ರೆ ಆಹಾರವೇ ಎಲ್ಲದಕ್ಕೂ ಕೂಡ ಕಾರಣ ಅಂತ. ಈಗ ಆಹಾರದಲ್ಲಿ ಎಲ್ಲದಕ್ಕೂ ಕಾರಣವೂ ಹೌದು, ಆಹಾರ ರುಚಿಗೂ ಕಾರಣ ಹೌದು. ಹೌದು, ರುಚಿಯಿಂದಾಗಿ ಆಹಾರ ಅಂತ. ಸಾಮಾನ್ಯವಾಗಿ ನಾವು ಆಹಾರವನ್ನ ಸ್ವಲ್ಪ ಚೆನ್ನಾಗಿದ್ರೆ ತಗೊಳ್ಳೋದು, ಚೆನ್ನಾಗಿಲ್ದಿದ್ರೆ ತಗೊಳ್ಳೋದಿಲ್ಲ ಅಂತ. ಈ ರುಚಿ ಮತ್ತೆ ನಮ್ಮ ದೇಹಕ್ಕೆ ಬೇಕಾದ್ದು ಇದೆರಡು ಒಂದೆಯ ಬೇರೆ ಬೇರೆಯ? ರುಚಿ ಮತ್ತೆ ಆರೋಗ್ಯ. ರುಚಿ ಅನ್ನುವಂಥದ್ದು ಖಂಡಿತ ಬೇಕು, ಇಲ್ಲಾಂದ್ರೆ ಊಟ ಮಾಡ್ಲಿಕ್ಕೆ ಕಷ್ಟ, ಅದು ಖಂಡಿತ. ಆದ್ರೆ ಬರೀ ರುಚಿಯ ಹಿಂದೆ ಹೋದ್ರೆ ಆರೋಗ್ಯ ತಪ್ಪುತ್ತೆ. ಹಾಗಾಗಿ ರುಚಿಯು ಒನ್ ಅಮಂಗ್ ದ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ ಬಹು ವಿಷಯಗಳಲ್ಲಿ ಒಂದು ಅಂಶ ರುಚಿ. ಅದು ಇಟ್ಟುಕೊಂಡು ಆರೋಗ್ಯಕ್ಕೆ ಪೂರಕವಾಗಿದ್ರೆ ರುಚಿಯನ್ನ ಖಂಡಿತ ನಾವು ತಿನ್ಬಹುದು, ಅಂದ್ರೆ ಕನ್ಸಿಡರ್ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಬರೀ ರುಚಿಯ ಹಿಂದೆ ಹೋದ್ರೆ, ಕಂಡಕಂಡದ್ದನ್ನೆಲ್ಲ ತಿಂದ್ರೆ, ಅಭ್ಯಾಸ ಇಲ್ಲದ ವಸ್ತುಗಳನ್ನೆಲ್ಲ ತಿಂದ್ರೆ, ಆಗ ಅದು ಖಂಡಿತ ರೋಗಕ್ಕೆ ಕಾರಣ ಆಗುತ್ತದೆ ಅಂತ ಹೇಳಿ ಅದನ್ನೇ ಹೇಳುವಂತಹದ್ದು. ಆಹಾರ ಹೇಗಿರ್ಬೇಕು ಅಂತ ಹೇಳಿದ್ರೆ ಆರು ರಸಗಳು ಇರಬೇಕು ಅದರಲ್ಲಿ. ಅಂದ್ರೆ ಷಡ್ರಸೋಪೇತಂ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಸಿಹಿ, ಹುಳಿ, ಉಪ್ಪು, ಖಾರ, ಕಹಿ, ಒಗರು, ಈ ಆರು ರಸಗಳು ಅದರದರ ಪ್ರಮಾಣದಲ್ಲಿ ಇರಬೇಕು ಆಹಾರದಲ್ಲಿ. ಅದರಲ್ಲೂ ಕೂಡ ಸ್ವಲ್ಪ ಜಾಸ್ತಿ ಸಿಹಿ ಇದ್ರೆ ಅದು ಆರೋಗ್ಯಕ್ಕೆ ಪೂರಕವಾಗಿರುತ್ತೆ, ಸಹಾಯ ಆಗುತ್ತೆ. ಸಾಮಾನ್ಯ ನೀವು ದೇಹ ಪೋಷಣೆಗೆ ಆಹಾರ ಅಂತ ಹೇಳುವಾಗ ಏನದರಲ್ಲಿ ಇರಬೇಕು ಅನ್ನುವಂಥದ್ದು ಪ್ರಶ್ನೆ ಬರ್ತದೆ. ಯಾವುದನ್ನು ತಿನ್ಬೇಕು, ಈ ಆಹಾರದಲ್ಲಿ ಈಗಿನ ಒಂದು ಕೆಲವು ವಿಷಯಗಳನ್ನು ಹೇಳ್ತೇವೆ. ಏನಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೇವೆ, ಫ್ಯಾಟಿ ಆಸಿಡ್ಸ್ ಅಥವಾ ಫ್ಯಾಟ್ ಅಂತ ಹೇಳ್ತೇವೆ. ಇತರದಲ್ಲಿ ಯಾವುದೆಲ್ಲ ಇದರಲ್ಲಿ ಇರಬೇಕು? ನೀವು ಹೇಳಿದ್ದು ಇದು ಸಮತೋಲಿತ ಆಹಾರ ಅನ್ನುವ ಕಲ್ಪನೆಗೆ ಬರುತ್ತೆ. ಯಾಕಂದ್ರೆ ನಮ್ಮ ದೇಹದಲ್ಲಿರುವಂತಹ ಯಾವ ಜೀವಾಂಶಗಳು ಅಥವಾ ಜೀವಸತ್ವಗಳು ಅಂತ ಹೇಳ್ತೀವಿ, ವಿಟಾಮಿನ್ಗಳು, ಪ್ರೋಟೀನ್ಗಳು, ಫ್ಯಾಟ್, ಇವೆಲ್ಲ ಸಮತೋಲನ ಆಹಾರದ ಕಲ್ಪನೆಯಲ್ಲಿ ನಾವು ನೋಡಿದ್ರೆ ಅದು ಒಂದು ಬ್ಯಾಲೆನ್ಸ್ ಆಗಿ ಇರಬೇಕು ಅಂತ ಹೇಳಿ ಅದಕ್ಕೆ ಬೇಕಾದಂತಹ ಮಾರ್ಗಸೂಚಿಗಳನ್ನು ಕೊಟ್ಟಿದ್ದಾರೆ. ಆದ್ರೆ ಆಯುರ್ವೇದದಲ್ಲಿ ನಮಗೆ ಏನಂತ ಹೇಳಿದ್ರೆ ಈ ಸಮತೋಲಿತ ಆಹಾರ ಅಂದ್ರೆ ಎಲ್ಲಾ ಅಂಶಗಳು ಕೂಡ ಶರೀರದಲ್ಲಿ ಬ್ಯಾಲೆನ್ಸ್ಡ್ ಆಗಿರೋದು ಆರೋಗ್ಯಕ್ಕೆ ಕಾರಣ ಅನ್ನೋದನ್ನ ನಾವು ಒಪ್ಪಿದ್ರೂ ಕೂಡ ಮೇಲ್ನೋಟಕ್ಕೆ ಇದು ಸರಿ ಅಂತ ಹೇಳಿ ಅನ್ಸುತ್ತೆ, ತಪ್ಪು ಅಂತ ಹೇಳುವುದಿಲ್ಲ. ಆದರೆ ಅದಷ್ಟೇ ಅಲ್ಲ ಅನ್ನೋದು ಕೂಡ ಮುಖ್ಯ. ಯಾಕಂತ ಹೇಳಿದರೆ ಆಹಾರ ಅನ್ನುವಂತಹದ್ದು ಪ್ರಧಾನವಾಗಿ ತಿನ್ನೋದಕ್ಕಿಂತ ಜಾಸ್ತಿ ಅದು ಜೀರ್ಣ ಆಗೋದು ತುಂಬ ಮುಖ್ಯ. ತಿನ್ನೋದು ತಿಂತೀವಿ, ಆದರೆ ಅದು ಅವನಿಗೆ ಜೀರ್ಣ ಆಗುತ್ತೋ ಇಲ್ಲವೋ, ಅವನಿಗೆ ಜೀರ್ಣ ಆಗದೇ ಇದ್ರೆ ಅದು ಶೇಖರಣೆಯೇ ಆಗುವಂತಹದ್ದು, ಇಲ್ಲ ಅದು ರೋಗಕ್ಕೆ ಕಾರಣವೇ ಆಗುವಂತಹದ್ದು. ಹಾಗಾದ್ರೆ ಪ್ರತಿಯೊಬ್ಬನ ಜೀರ್ಣ ಶಕ್ತಿ ಬೇರೆ ಬೇರೆ ಇರುತ್ತೆ, ಒಬ್ಬೊಬ್ಬನ ಜೀರ್ಣ ಶಕ್ತಿ ಒಂದೊಂದು ರೀತಿಯಲ್ಲಿ ಇರ್ತದೆ. ಆಗ ನಾವು ಎಲ್ಲರಿಗೂ ಇಷ್ಟು ತಿನ್ಬೇಕು ಅದು ತಿನ್ಬೇಕು ಅಂತ ಹೇಳಿ ಒಂದು ಮಾರ್ಗದರ್ಶಿ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಯಾಕಂದ್ರೆ ಅವನಿಗೆ ಅದು ಒಗ್ಗಬೇಕು, ಅವನಿಗೆ ಜೀರ್ಣ ಆಗಬೇಕು, ಅವನ ಜೀರ್ಣ ಶಕ್ತಿಗೆ ಅದು ಸರಿ ಹೊಂದಬೇಕು, ಇಲ್ಲ ಅಂದ್ರೆ ಅದು ರೋಗಕ್ಕೆ ಕಾರಣ ಆಗ್ತದೆ. ಹೀಗೆ ಸಮತೋಲಿತ ಆಹಾರ ಅನ್ನುವಂಥದ್ದು ಒಂದು ಮಾರ್ಗದರ್ಶಕ. ಆದ್ರೆ ಪ್ರಾಯೋಗಿಕವಾಗಿ ನಾವು ಅಭ್ಯಾಸ ಮಾಡುವಾಗ ಆ ಸಮತೋಲಿತ ಆಧಾರದ ಮೇಲೆ ನನಗೆ ಅದು ಸೇರುತ್ತೋ ಇಲ್ವೋ, ನನಗೆ ಅಷ್ಟು ಬೇಕೋ ಬೇಡೋ, ನನ್ನ ಜೀರ್ಣ ಶಕ್ತಿ ಇದೆಯೋ ಇಲ್ವೋ, ನನಗೆ ಆ ಪದಾರ್ಥಗಳು ಅಭ್ಯಾಸ ಇದೆಯೋ ಇಲ್ವೋ ಅನ್ನುವಂತಹದ್ದನ್ನು ನೋಡಿಕೊಂಡು ಸೇವನೆ ಮಾಡಬೇಕು. ಹೇಗೆ, ಈಗ ದೀಪ ಇರುತ್ತೆ, ದೀಪಕ್ಕೆ ಎಣ್ಣೆಯೂ ಬೇಕು ಬತ್ತಿಯೂ ಬೇಕು, ಎರಡೂ ಇದ್ರೆ ದೀಪ ಉರಿಯುತ್ತದೆ ಅದು ಸರಿ. ಆದ್ರೆ ಅಷ್ಟೇ ಸಾಕಾಗುದಿಲ್ಲ, ಅದನ್ನು ರಕ್ಷಿಸಲಿಕ್ಕೆ ಹೊರಗಡೆ ಗಾಳಿಯಿಂದ ರಕ್ಷಿಸಬೇಕು, ಅದನ್ನ ನೀರು ಬೀಳುವ ಜಾಗದಲ್ಲಿ ಅದನ್ನ ಇಡಬಾರದು. ಈ ರೀತಿ ಸುಮಾರು ವಿಚಾರಗಳು ಆ ದೀಪದ ರಕ್ಷಣೆಗೆ ಬೇಕು. ಬರೀ ಬತ್ತಿ ಎಣ್ಣೆ ಅಂತ ಹೇಳಿದ್ರೆ ಆಗೋದಿಲ್ಲ. ಅದೇ ರೀತಿ ಸಮತೋಲಿತ ಆಹಾರವು ಕೂಡ ಅದು ದ್ರವ್ಯ ಪ್ರಧಾನವಾಗಿ ಆಗಿದೆ ಅಂತ ಹೇಳಿದ್ರೆ ಆಹಾರ ಚೆನ್ನಾಗಿದೆ ಈ ರೀತಿ ಇದ್ರೆ ಒಳ್ಳೇದು. ಆದ್ರೆ ಯಾರು ತಿಂತಾನೆ ಅನ್ನೋದನ್ನು ನೋಡಿದಾಗ, ಆ ತಿನ್ನುವವನ ದೃಷ್ಟಿಯಿಂದ ನೋಡಿದಾಗ ಅದು ಅವನಿಗೆ ಒಳ್ಳೇದೋ ಅಲ್ವೋ ಅನ್ನೋದನ್ನ ಅರಿತು ಪರೀಕ್ಷೆ ಮಾಡಿ ತಿಂದ್ರೆ ಮಾತ್ರ ಅದು ಆರೋಗ್ಯಕ್ಕೆ ಪೂರಕ, ಇಲ್ಲಾಂದ್ರೆ ಅದು ಕೂಡ ರೋಗಕ್ಕೆ ಕಾರಣ ಆಗತ್ತೆ ಅನ್ನುವಂಥದ್ದು. ಈಗ ಒಬ್ಬೊಬ್ಬರ ಆಹಾರವು ಬೇರೆ ಬೇರೆ ರೀತಿ ಇರಬೇಕು ಅಂತ ನೀವು ಹೇಳಿದ ಹಾಗೆ ಆಯ್ತು. ಹೌದು, ಸಾಮಾನ್ಯವಾಗಿ ನನಗೆ ಬೇಕಾದ ಆಹಾರ ಯಾವ ತರ ಇರಬೇಕು ಅಂತ ಕಂಡುಹಿಡಿಯುವುದು ಹೇಗೆ ಅಂದ್ರೆ, ನಾನು ಸ್ವತಃ ಅರಿತು ವಿಶ್ಲೇಷಣೆ ಮಾಡಿ ಅದನ್ನ ನಿರ್ಣಯಕ್ಕೆ ಬರಬೇಕು. ಯಾವುದೋ ಒಂದು ಪುಸ್ತಕದಲ್ಲಿ ಹೇಳಿದ್ದಾರೆ ಅಥವಾ ಎಲ್ಲೋ ಒಂದು ಸೂಚಕ ಇದೆ ಅಂತ ಹೇಳಿದ ಮಾತ್ರಕ್ಕೆ ನಾನು ಪ್ರಯೋಗಕ್ಕೆ ತರಬಾರ್ದು. ಅದನ್ನ ನನ್ನ ಜೀರ್ಣ ಶಕ್ತಿಯನ್ನು ನಾನು ಅರಿತಿರ್ಬೇಕು, ನೋಡಿರ್ಬೇಕು, ಅದಕ್ಕೆ ಸ್ವಯಂ ವಿಶ್ಲೇಷಣೆ ಬೇಕು. ಅದು ಒಂದು. ಅದು ಬಿಟ್ಟು ಕೆಲವೊಂದು ಸಾಮಾನ್ಯ ವಿಷಯಗಳು ಇದೆ ಆಹಾರ ಸೇವನೆಯ ವಿಷಯದಲ್ಲಿ. ಅದರಲ್ಲಿ ಆಹಾರ ಹೇಗಿರಬೇಕು ಅಂತ ಹೇಳಿದ್ರೆ ಬಿಸಿಯಾಗಿರ್ಬೇಕು. ಈಗೀಗ ನಾವು ಏನಂದ್ರೆ ರೆಫ್ರಿಜರೇಟೆಡ್ ಫುಡ್ಸ್ ಅದೆಲ್ಲ ಜಾಸ್ತಿ, ಆದ್ರೂ ಜನರು ಹೇಳ್ತಾರೆ ನಾವು ಆ ಫ್ರಿಜ್ಜಿಂದ ತೆಗೆದು ಬಿಸಿ ಮಾಡಿ ತಿಂತೀವಿ ಅಂತ ಹೇಳ್ತಾರೆ. ಆದ್ರೆ ಅದು ಕ್ವಾಲಿಟಿ ಫುಡ್ ಅಲ್ಲ. ಆಹಾರ ಯಾವತ್ತು ತಿನ್ನುವ ಆಹಾರ ಬಿಸಿಯಾಗಿರ್ಬೇಕು ಅಂದ್ರೆ ಫ್ರೆಶ್ ಆಗಿ ಮಾಡಿರಬೇಕು. ಯಾವತ್ತೂ ಇಟ್ಟದ್ದು ಫ್ರಿಜ್ಜಲ್ಲಿ ಹಳಸಿದ್ದು ಅದನ್ನು ಬಿಸಿ ಮಾಡಿ ತಿಂದರೆ ಅದರ ಗುಣಮಟ್ಟದಲ್ಲಿ ವ್ಯತ್ಯಾಸ ಇದ್ದೇ ಇರುತ್ತೆ. ಅಷ್ಟೇ ಅಲ್ಲ, ಬಿಸಿ ಎಲ್ಲವೂ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಉದಾಹರಣೆಗೆ ಮೊಸರು, ಅದು ಬಿಸಿ ಮಾಡಲಿಕ್ಕೆ ಬರೋದಿಲ್ಲ. ಮಜ್ಜಿಗೆ ಮೊಸರು ಬಿಸಿ ಮಾಡಬಾರ್ದು. ಹಣ್ಣುಗಳು ಅದನ್ನು ಬಿಸಿ ಮಾಡಬಾರ್ದು. ಮತ್ತು ಜೇನು ಉದಾಹರಣೆಗೆ, ಅದನ್ನು ಕೂಡ ಬಿಸಿ ಮಾಡಿ, ಈಗ ಒಂದು ಫ್ಯಾಷನ್ ಇದೆ, ಬಿಸಿ ನೀರಿಗೆ ಜೇನು ಹಾಕಿ ಕುಡಿತಾರೆ. ಈ ರೀತಿ ಕೆಲವೆಲ್ಲ ವಿಷಯಗಳು ಇದೆ. ಆ ವಿಷಯಗಳನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಅದರಿಂದ ಆಗುವ ಪರಿಣಾಮ ದುಷ್ಪರಿಣಾಮಗಳನ್ನು ಅರಿತು ಸೇವನೆ ಮಾಡಬೇಕು. ಇಲ್ಲ ಅಂತ ಹೇಳಿದರೆ, ಎಲ್ಲೋ ಹೇಳಿದ್ದಾರೆ ಯಾವುದೋ ಒಳ್ಳೆಯದು ಅಂತ ಹೇಳಿ ನಾವು ಭ್ರಮೆಯಿಂದ ತಿಂದರೆ ಅದು ನಮಗೆ ಅನಾರೋಗ್ಯಕ್ಕೆ ಕಾರಣ ಆಗತ್ತೆ ಅಂತ ಹೇಳ್ತಾರೆ. ಈಗ ಅನ್ನ ಅಂತ ಹೇಳುವಂಥದ್ದು ನೀವು ಮಾತಾಡುವಾಗ ಹೇಳಿದ್ರು, ಅನ್ನ ಅಂತ ಹೇಳಿದರೆ ನಮ್ಮಲ್ಲಿ ಭತ್ತದಿಂದ ಮಾಡಿದ ಅಕ್ಕಿಯ ಅನ್ನ ಹಾಗೆಯೇ ಆಗಿರಬೇಕಾಗಿಲ್ಲ. ತುಂಬ ಕಡೆಗೆ ಈ ರೀತಿಯ ಒಂದು ಎಲ್ಲ ಭಾಗಗಳಲ್ಲೂ ಕೂಡ ಈ ರೀತಿಯ ಅನ್ನ ತಿನ್ನುವಂತಹ ಸಂಪ್ರದಾಯಗಳು ಇಲ್ಲ. ಬೇರೆ ಬೇರೆ ಕಡೆಗೆ ಅವರ ಅನ್ನ ಇಂಗ್ಲಿಷ್ನಲ್ಲಿ ಹೇಳುವ ಬ್ರೆಡ್ ಅಥವಾ ಇದು ಬೇರೆ ಬೇರೆ ಆಗಿರ್ತದೆ. ಇಂತಹ ಸಂದರ್ಭದಲ್ಲಿ ಯಾವ ಆಹಾರ ಸೂಕ್ತ ಅನ್ನುವಂಥದ್ದು ಹೇಗೆ ಗೊತ್ತಾಗುತ್ತೆ? ಇಲ್ಲಿಗ ಈ ವಿಚಾರ ಏನಂತ ಹೇಳಿದರೆ, ಯಾವ ದೇಶದಲ್ಲಿ ನಾನಿದ್ದೇನೆ ಅಂದರೆ ದೇಶ ಅಂದರೆ ಆ ಪ್ರದೇಶದಲ್ಲಿ ಇದ್ದೇನೆ, ಅದಕ್ಕೆ ತಕ್ಕ ಹಾಗೆ ಆಹಾರ ಕ್ರಮಗಳು ಬಂದಿರುತ್ತೆ. ಈಗ ಉದಾಹರಣೆಗೆ ಈ ದಕ್ಷಿಣ ಕನ್ನಡದಲ್ಲಿ ನಮಗೆ ಕುಚಲಕ್ಕಿ ಅಭ್ಯಾಸ. ಯಾಕೆ ಅಂತ ಹೇಳಿದರೆ ಇಲ್ಲಿ ಕುಚಲಕ್ಕಿ ಬೆಳೀತಾರೆ, ಮತ್ತು ಎರಡನೇದು ಇಲ್ಲಿ ಬೆವರು ಜಾಸ್ತಿ, ತೀರ ಪ್ರದೇಶ ಆದದ್ರೆ, ಕೋಸ್ಟಲ್ ಏರಿಯಾ ಆದದ್ರಿಂದ. ಮತ್ತು ಈ ಕುಚಲಕ್ಕಿಯಲ್ಲಿ ಈ ನೀರನ್ನು ಹಿಡಿದಿಟ್ಟುಕೊಳ್ಳುವ ಗುಣ ಜಾಸ್ತಿ, ಹಾಗೆ ಶರೀರಕ್ಕೆ ಜಾಸ್ತಿ ನೀರಿನಂಶ ಬೇಕಾಗಿರೋದ್ರಿಂದ, ಮತ್ತು ಇಲ್ಲಿ ಬೆವರುವುದರಿಂದ ನಮಗೆ ಕುಚಲಕ್ಕಿ ಅಭ್ಯಾಸ ಇಲ್ಲಿ ಬಂದಿದೆ. ಹೀಗೆ ದೇಶಾಚಾರದಿಂದಾಗಿ ಅಲ್ಲೆಲ್ಲಿ ಆಯಾಯ ಪ್ರದೇಶದಲ್ಲಿ ಏನೇನು ಬೆಳೀತದೋ ಅದು ಅವರಿಗೆ ಅಭ್ಯಾಸ ಆಗಿರುತ್ತೆ. ಅಷ್ಟೇ ಅಲ್ಲ, ಅವರ ಆರೋಗ್ಯಕ್ಕೂ ಪೂರಕ. ಮತ್ತು ನಮ್ಮ ಶರೀರವು, ಜೀವಕೋಶಗಳು ಕೂಡ ಅಂಥ ಆಹಾರವನ್ನು ಜೀರ್ಣ ಮಾಡಲಿಕ್ಕೆ ಒಗ್ಗಿ ಹೋಗಿರ್ತದೆ. ಈ ಒಗ್ಗಿ ಹೋಗುದು ಅಂತ ಏನಿದೆ ಅಲ್ವಾ, ಅದು ತುಂಬ ಮುಖ್ಯ. ಈ ನಾವು ಈಗ ಬೇರೆ ದೇಶಕ್ಕೆ ಹೋದ್ವಿ, ಎಲ್ಲೋ ಹೋದ್ವಿ, ಸಡನ್ನಾಗಿ ಆಹಾರ ಕ್ರಮ ಚೇಂಜ್ ಮಾಡಿದ್ವಿ. ಈಗ ನಾವು ನೋಡೋದು ಏನಂತ ಹೇಳಿದರೆ, ಈ ಚೈನೀಸ್ ಫುಡ್ಡು, ಇಟಾಲಿಯನ್ ಫುಡ್ಡು, ನಾರ್ತ್ ಇಂಡಿಯನ್ ಡಿಶ್ಶು, ಇದೆಲ್ಲ ತುಂಬ ರುಚಿಯ ಹಿಂದೆ ಬಿದ್ದು ತಿಂತೇವೆ. ಆದರೆ ಅದು ನಮಗೆ ಒಗ್ಗಿರುವ ಆಹಾರ ಅಲ್ಲ. ನಮ್ಮ ಜೀವಕೋಶಗಳಿಗೆ ಅದನ್ನು ಜೀರ್ಣ ಮಾಡುವಂತಹ ಅಭ್ಯಾಸ ಇಲ್ಲ. ನಮಗೆ ಒಂದು 25 ವರ್ಷದಿಂದ ಅಥವಾ 30-40 ವರ್ಷದಿಂದ ಒಂದು ರೀತಿಯ ಆಹಾರವನ್ನು ಅಭ್ಯಾಸ ಮಾಡಿರ್ತೇವೆ. ಸಡನ್ ಆಗಿ ಕೆಲವರು ಯಾವುದೋ ಒಂದು ಕಾರಣಕ್ಕೆ, ಮೇ ಬಿ ಸಪುರ ಆಗಬೇಕು ಅಥವಾ ಯಾವುದೋ ಒಂದು ನೆಟ್ಟಲ್ಲಿ ಏನೋ ಬಂತು ಅಂತ ಹೇಳಿ ಅವರ ಆಹಾರ ಕ್ರಮವನ್ನು ರಾತ್ರಿ ಬದಲಾವಣೆ ಮಾಡ್ತಾರೆ. ಹೀಗೆ ಮಾಡಿದರೆ ಶರೀರ ಒಗ್ಗಿರೋದನ್ನು ಅಷ್ಟು ಬೇಗ ನಾವು ಬದಲಾಯಿಸಿದರೆ ಅದರ ಅಡ್ಡ ಪರಿಣಾಮಗಳನ್ನು ನಾವೇ ಅನುಭವಿಸಬೇಕಾಗ್ತದೆ. ಹಾಗಾಗಿ ಒಗ್ಗಿದ ಆಹಾರವನ್ನು ಆಯಾಯ ದೇಶದಲ್ಲಿ ಯಾವ ಕ್ರಮ ಇದೆಯೋ ಅದನ್ನು ನಾವು ಸೇವಿಸಬೇಕು. ಸಡನ್ನಾಗಿ ಬದಲಾವಣೆ ಮಾಡಬಾರ್ದು. ಬದಲಾವಣೆ ಮಾಡುವ ಅಗತ್ಯತೆ ಇದ್ದರೂ ಕೂಡ ಅದನ್ನು ಹೆಜ್ಜೆ ಹೆಜ್ಜೆಗೆ ಕ್ರಮವಾಗಿ, ಹಾಂ, ಅದನ್ನು ಮೆಲ್ಲಕ್ಕೆ ಬಿಡ್ತಾ ಇದಕ್ಕೆ ಒಗ್ಗಿಸ್ಕೊಳ್ಬೇಕು. ಅದಕ್ಕೊಂದು ಕ್ರಮ ಉಂಟು. ಆ ರೀತಿ ಮಾಡಿದರೆ ಅದರ ಅಡ್ಡ ಪರಿಣಾಮಗಳು ಅಷ್ಟೊಂದು ಇಲ್ಲ. ಈಗ ತಿನ್ನಲೇಬೇಕು ಅಂತ ಹೇಳಿದರೆ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ ಬೇರೆ ದೇಶ ಅಥವಾ ಬೇರೆ ಕಡೆ ಹೋದಾಗ. ಆದರೆ ಎಚ್ಚರಿಕೆಯಿಂದ ಈ ಸಡನ್ನಾಗಿ ಬದಲಾವಣೆಯನ್ನು ಮಾಡಿದರೆ ಅದಕ್ಕೆ ತಕ್ಕ ಹಾಗೆ ತೊಂದರೆಗಳು ತಯಾರಿಯಾಗ್ತದೆ. ಇನ್ನೊಂದು ಏನಂತ ಹೇಳಿದರೆ, ತಿಂದ ಮೇಲೆ ನಮಗೆ ಸಂತೃಪ್ತಿ ಅಂತ ಅನ್ನೋದು ಒಂದು ವಿಷಯ ಇದೆ. ಊಟ ಆದಮೇಲೆ ಒಂದು ತೃಪ್ತಿ, ಆ ತೃಪ್ತಿ ಅನ್ನುವಂತಹದ್ದು ತುಂಬ ಮುಖ್ಯ. ಈ ತೃಪ್ತಿ ಇಲ್ಲದೇ ಇದ್ದರೆ ಎಷ್ಟು ಊಟ ಮಾಡಿದರೂ ಅವನಿಗೆ ಸಮಾಧಾನ ಅಂತ ಹೇಳಿ ಇರೋದಿಲ್ಲ. ಅದು ಒಗ್ಗಿದ ಆಹಾರಕ್ಕೆ ಮಾತ್ರ ಆ ತೃಪ್ತಿ ಸಿಗುವಂತಹದ್ದು. ಯಾಕಂದರೆ ಆ ಜೀವಕೋಶಗಳಿಗೂ ಅದು ಅಭ್ಯಾಸ ಆಗಿ ಹೋಗಿದೆ. ಅದಿಲ್ಲದಿದ್ರೂ ಕೂಡ ಅದು ಒಂದು ರೀತಿಯ ರೋಗವೇ, ರೋಗಕ್ಕೆ ಕಾರಣವೇ. ಹಾಗಾಗಿ ಈ ಅಭ್ಯಾಸವನ್ನು ಹಾಗೆ ಬದಲಾವಣೆ ಮಾಡಬಾರ್ದು ಅನ್ನುವಂಥದ್ದು ವಿಷಯ. ಸಾಮಾನ್ಯ ಇತ್ತೀಚೆಗಿನ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಇದರಲ್ಲೆಲ್ಲ ನೋಡ್ತೇವೆ, ಈ ಆಹಾರ ಹೀಗೆ, ನಾವು ಹೀಗೆ ತಿಂದರೆ ಒಳ್ಳೆಯದು, ಇಂಥ ಇಂಥ ಆಹಾರಗಳನ್ನು ಹೆಚ್ಚು ತಿನ್ನಬೇಕು, ಇದರಲ್ಲಿ ಇಂಥದ್ದೆಲ್ಲ ಉಂಟು, ಇಂಥ ಒಂದು ಎಣ್ಣೆ ತಿಂದರೆ ಭಾರಿ ಒಳ್ಳೆಯದು, ನೀವು ಈ ಥರದ ಎಣ್ಣೆ ತಿಂದರೆ ಅದರಲ್ಲಿ ಯಾವುದೋ ಬೇರೆ ತೊಂದರೆಗಳಾಗಿ ಹೃದ್ರೋಗ ಅಥವಾ ಯಾವುದೋ ಕಾಯಿಲೆಗಳಿಗೆ ಕಾರಣ ಆಗಿ, ಇದೆಲ್ಲ ಸರಿಯಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಯಾಕಂತ ಹೇಳಿದ್ರೆ ನೀವು ಹೇಳಿದ್ದು ಕಾಲದೇಶಕ್ಕೆ ಸರಿಯಾಗಿ ಆಹಾರ ಹೇಳುವ ಇಂಥದ್ದನ್ನು ನಾವು ಬೇರೆ ಕಡೆಯಿಂದ ಆಮದು ಮಾಡಿಕೊಂಡು, ಉದಾಹರಣೆಗೆ ಆಲಿವ್ ಆಯಿಲ್ ಇರ್ಬೋದು ನಮ್ಮ ಇದರಿಂದ ಬಿಟ್ಟು ಅದರಲ್ಲಿ ತುಂಬ ಕಡಿಮೆ ಇದೆ, ಯಾವುದೋ ಒಂದು ಆಹಾರ ಧಾನ್ಯಗಳಲ್ಲಿ ನವಧಾನ್ಯಗಳನ್ನು ತಿನ್ನಬೇಕು, ಇದು ಹೇಗೆ ಅನ್ನುವಂಥದ್ದು. ನಾನು ಈಗ ಹೇಳಿದ ಹಾಗೆ ಒಂದು ವಿಷಯ, ಆಹಾರ ಕ್ರಮದಲ್ಲಿ ನಮ್ಮ ಊಟದಲ್ಲಿ ಮುಖ್ಯವಾಗಿ ಒಂದು ಅಂಶ ಗಮನಿಸಿ, ಬಿಸಿಯಾಗಿರಬೇಕು ಅಂತ ಹೇಳಿದೆ. ಇನ್ನೊಂದು, ಅದರಲ್ಲಿ ಜಿಡ್ಡಿನ ಅಂಶ ಇರಬೇಕು. ಆಹಾರ ಅಂತ ಹೇಳಿದರೆ ಒಣಕಲು ಅಂತ ಆಗಿ ಇರುವಂಥದ್ದು ಆಹಾರ ಅಂತ ಕನ್ಸಿಡರ್ ಆಗುವುದಿಲ್ಲ. ಯಾಕೆ ಅಂತ ಹೇಳಿದರೆ ಆ ಜಿಡ್ಡು ಅಂತ ಹೇಳಿದರೆ ಇಲ್ಲಿ ಎಣ್ಣೆ ತುಪ್ಪ ಎಲ್ಲವೂ ಬರುತ್ತೆ. ಅದರಲ್ಲೂ ತುಪ್ಪ ಅನ್ನುವಂತಹದ್ದು ನಿತ್ಯ ಬಳಕೆಯ ವಸ್ತು. ಎಣ್ಣೆ ಅನ್ನುವಂತಹದ್ದು ನಾವು ಸ್ವಲ್ಪ ಬಳಸಿದ್ರು ತುಪ್ಪ ಅನ್ನುವಂತಹದ್ದನ್ನು ಹಾಕಬೇಕು. ಆದರೆ ಅವರವರ ಹಸಿವಿನ ಶಕ್ತಿ ಮತ್ತು ಅಭ್ಯಾಸಕ್ಕೆ ಅನುಗುಣವಾಗಿ ಅದಕ್ಕೆ ತಕ್ಕ ಹಾಗೆ ಆಹಾರದಲ್ಲಿ. ಯಾಕಂತ ಹೇಳಿದರೆ ಅದು ಜೀರ್ಣಕ್ಕೆ ಸಹಾಯ ಆಗುತ್ತೆ, ಮತ್ತು ಮಲಮೂತ್ರಾದಿಗಳನ್ನು ಹೊರಗೆ ಹಾಕಲಿಕ್ಕೆ ಸಹಾಯ ಮಾಡುತ್ತೆ, ಈ ಕಾನ್ಸ್ಟಿಪೇಷನು ಆ ಥರದ್ದೆಲ್ಲ ಆಗೋದಿಲ್ಲ, ಮತ್ತು ನಮ್ಮ ಹಸುವಿನ ಶಕ್ತಿ ಅನ್ನುವಂಥದ್ದನ್ನು ಜಾಸ್ತಿ ಮಾಡುತ್ತೆ. ಈಗ ಹೊರಗೆ ನಾವು ಹೇಗೆ ಅಗ್ನಿಗೆ ತುಪ್ಪ ಹಾಕಿದಾಗ ಹೇಗೆ ಬೆಂಕಿ ಜಾಸ್ತಿ ಆಗುತ್ತೋ, ಹಾಗೆ ನಮ್ಮ ಈ ಹಸುವಿನ ಶಕ್ತಿಗೆ ತುಪ್ಪವನ್ನು ಕೊಟ್ಟರೆ ಅದು ಕೂಡ ಜಾಸ್ತಿ ಆಗ್ತದೆ. ನೋಡಿ ವಿಚಾರಿಸಿ ಅವರವರ ಜೀರ್ಣಶಕ್ತಿಗನುಸಾರವಾಗಿ ಕೊಡಬೇಕು. ಇನ್ನು ತುಪ್ಪ ತಿಂದರೆ ಕೊಲೆಸ್ಟ್ರಾಲ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅನ್ನೋದು ಪ್ರಶ್ನೆ, ದಪ್ಪ ಆಗ್ತೇವೆ ಅನ್ನುವಂಥದ್ದು. ಆದರೆ ಆ ತುಪ್ಪ ತಿನ್ನುವಾಗ ಜಿಡ್ಡಿನಂಶ ಆದ್ದರಿಂದ ಬಿಸಿ ಅನ್ನಕ್ಕೆ ಹಾಕಬೇಕು, ತಣ್ಣಗಿನ ಅನ್ನಕ್ಕೆ ಹಾಕಬಾರ್ದು. ಈ ತಣ್ಣಗಿನ ಅನ್ನಕ್ಕೆ ಹಾಕಿದರೆ ಮತ್ತು ತುಪ್ಪ ಸ್ವಲ್ಪ ಜೀರ್ಣಕ್ಕೆ ಜಡ, ಹಾಗಾಗಿ ಅದನ್ನು ತಿಂದು ನಿದ್ರೆ ಮಾಡೋದು ಅಥವಾ ತಿಂದ ಮೇಲೆ ತಿನ್ನುವಂಥದ್ದು ಈ ಥರದ್ದೆಲ್ಲ ಮಾಡಿ ಅದನ್ನು ಅರಗಿಸಿಕೊಳ್ಳದೇ ಇದ್ದರೆ ಮಾತ್ರ ಅದು ನಮಗೆ ಕೊಲೆಸ್ಟ್ರಾಲು ಅಥವಾ ದಪ್ಪ ಆಗಲಿಕ್ಕೋ ಅಥವಾ ಏನೋ ಅದು ಏನಿದೆ ಅದಕ್ಕೆ ಕಾರಣ. ಅದು ತುಪ್ಪದ ತೊಂದರೆ ಅಲ್ಲ, ಅದು ನಮ್ಮ ತೊಂದರೆ. ಅಂದರೆ ಆ ರೀತಿಯ ಜಿಡ್ಡಿನಂಶವನ್ನು ತಗೊಳ್ಳುವಾಗ ನಾವು ಯಾವ ರೀತಿ ನಮ್ಮ ಕ್ರಮವನ್ನು ಇಟ್ಕೊಳ್ಬೇಕು, ಯಾವುದಕ್ಕೆ ಹಾಕಬೇಕು, ಇದನ್ನು ಅರಿತು ತಿಂದರೆ ಸಮಸ್ಯೆಗಳು ಆಗೋದಿಲ್ಲ, ಆರೋಗ್ಯಕ್ಕೆ ಪೂರಕವೇ ಆಗುತ್ತೆ. ಈಗ ನಾರ್ತಲ್ಲಿ ಎಲ್ಲ ಅವರು ಯಾವುದ್ರ ಎಣ್ಣೆ ಸಾಸಿವೆ ಎಣ್ಣೆ ಬಳಸ್ತಾರೆ, ಅದು ಇಲ್ಲಿ ತೆಂಗಿನೆಣ್ಣೆ ಬಳಸ್ತಾರೆ, ಉತ್ತರ ಕರ್ನಾಟಕದ ಶೇಂಗಾ ಎಣ್ಣೆ ಬಳಸ್ತಾರೆ. ಆದರೆ ಅದು ಆಯಾ ನಾನು ಈಗ ಹೇಳಿದ ಹಾಗೆ ಆಯಾಯ ದೇಶಕ್ಕೆ, ಯಾಕಂದರೆ ಇಲ್ಲಿ ತೆಂಗಿನೆಣ್ಣೆ ತೆಂಗಿನ ಮರಗಳು ಜಾಸ್ತಿ, ಹಾಗಾಗಿ ಇಲ್ಲಿ ತೆಂಗಿನೆಣ್ಣೆ ಬರೋದು, ಮತ್ತು ಇಲ್ಲಿಯ ವಾತಾವರಣಕ್ಕೆ ತೆಂಗಿನೆಣ್ಣೆ ತಂಪಾದದ್ರಿಂದಾಗಿ ಅದು ಅನುಕೂಲವೇ ಆಗುತ್ತೆ. ಅದೇ ಇಲ್ಲಿಗೆ ನಾವು ಆ ಸಾಸಿವೆ ಎಣ್ಣೆಯನ್ನು ಬಳಸಿದರೆ ಅದು ತುಂಬ ಉಷ್ಣ, ಸಾಸಿವೆ ಅನ್ನುವಂಥದ್ದು ತುಂಬ ಉಷ್ಣ, ಅದನ್ನು ಅಡುಗೆಗೆ ಹಾಕಿ ತಿಂದರೆ ನಮ್ಮಲ್ಲಿ ಈ ವೆದರಿಗೆ ಅಥವಾ ಇಲ್ಲಿಯ ವಾತಾವರಣಕ್ಕೆ ಅದು ಆಗುವುದಿಲ್ಲ, ಅದರಿಂದಾಗಿ ಪಿತ್ತದ ಅಂಶಗಳು ಜಾಸ್ತಿಯಾಗಿ ಶರೀರದಲ್ಲಿ ಉಷ್ಣಾಂಶಗಳು ಜಾಸ್ತಿಯಾಗಿ ಅದರ ತೊಂದರೆಗಳು ಬರುತ್ತೆ. ಮತ್ತು ಯಾವುದೇ ಎಣ್ಣೆಗಳನ್ನು ಕೂಡ ನಾವು ಅಭ್ಯಾಸ ಇಲ್ಲದೆ ಪ್ರಯೋಗ ಮಾಡಿದರೆ ಖಂಡಿತ ಅದು ತೊಂದರೆಗೆ ಕಾರಣವೇ. ಸೊ ಹಾಗಾಗಿ ಆಯಾಯ ದೇಶದಲ್ಲಿ ಆಯಾ ಪ್ರದೇಶದಲ್ಲಿ ಯಾವ್ದ್ಯಾವ ಸಿಗುತ್ತೆ ಮತ್ತು ಕಾಲಕ್ಕೆ ಅನುಗುಣವಾಗಿ, ಅಂದರೆ ಯಾವ ಸೀಸನ್ ಋತುಗಳಿದೆ ಅದಕ್ಕೆ ಅನುಗುಣವಾಗಿ ಸ್ವಲ್ಪ ಬದಲಾವಣೆಗಳು ಇದೆ, ಅದನ್ನು ಮಾಡಿಕೊಂಡು ನಾವು ತಿನ್ನುವಂಥದ್ದು ಅಭ್ಯಾಸ ಒಳ್ಳೆಯದು, ಹೊಸತನ್ನು ಪ್ರಯೋಗ ಮಾಡೋದಕ್ಕಿಂತ ಈ ರೀತಿ ಒಳ್ಳೆಯದು. ಈಗ ಆಹಾರ ಅಂತ ಹೇಳುವಾಗ ತೆಗೆದುಕೊಳ್ಳುವುದರ ಪ್ರಾಮುಖ್ಯತೆ ಕೂಡ ಉಂಟು. ಆಹಾರವನ್ನು ನಾವು ತೆಗೆದುಕೊಳ್ಳುವುದು ಕೆಲವು ಸಲ ಹೇಳ್ತಾರೆ ತುಂಬ ಗ್ಯಾಪ್ ಕೊಟ್ಟು ಮೂರೇ ಹೊತ್ತು ಆಹಾರ ತಗೊಳ್ಬೇಕು ಅಂತ, ಕೆಲವು ಸಲ ಹೇಳ್ತಾರೆ ಗ್ಯಾಪ್ ಕಡಿಮೆ ಕಡಿಮೆ ಮಾಡಿ ಐದಾರು ಸಲ ಕಡಿಮೆ ಆಹಾರವನ್ನು ತಗೊಳ್ಬೇಕು ಅಂತ. ಈ ಆಹಾರವನ್ನು ತೆಗೆದುಕೊಳ್ಳುವುದು ಹೇಗೆ ಮತ್ತು ಎಷ್ಟು? ಈಗ ಹೇಳಿದ ಹಾಗೆ ಆಹಾರ ಅನ್ನುವಂಥದ್ದೊಂದು ವೈಯಕ್ತಿಕ ವಿಚಾರ, ಮತ್ತು ಯಾಕಂತ ಹೇಳಿದರೆ ಅದು ಆಹಾರ ತಗೊಳ್ಳಿಕ್ಕೆ ಸಮಯ ಯಾವುದು ಅಂತ ಹೇಳಿದರೆ ಹಸಿವೆ, ಒಳ್ಳೆ ಹಸಿವೆ ಇರಬೇಕು. ಯಾಕಂದರೆ ನಾವು ಕೊಡುವಂತಹದ್ದು ಆಹಾರ ಆ ಅಗ್ನಿಗೆ, ಹಾಗಾಗಿ ಆ ಅಗ್ನಿ ಬಂದಿರಬೇಕು. ಅಗ್ನಿ ಅಂದರೆ ನಮ್ಗೆ ಗೊತ್ತಾಗೋದು ಅದು ಹಸಿವೆಯಲ್ಲಿ, ಆ ಹಸಿವೆ ಇರುವಾಗ ಊಟ ಕೊಡಬೇಕು. ಹಸಿವೆ ಅನ್ನುವಂಥದ್ದು ನಮಗೊಂದು ಇಂಡಿಕೇಷನ್, ನಮಗೆ ಹೇಳ್ತದದು ಬಾಯಾರಿಕೆ ಬಂದಿದೆ ಅಂದರೆ ಅದೊಂದು ಇಂಡಿಕೇಷನ್ ಏನಂತ ನೀರು ಕೊಡು ಅಂತ. ಹಾಗಾಗಿ ಆ ಹಸಿವೆ ಇದ್ದಾಗ ಮನುಷ್ಯ ಊಟ ಮಾಡಬೇಕು ಅನ್ನುವಂಥದ್ದು ಆರೋಗ್ಯಕ್ಕಿರುವ ಗುಟ್ಟು. ಹಾಗಾದರೆ ಈ ಆಧಾರದ ಮೇಲೆ ಈಗ ನಾವು ನೋಡಿದರೆ ಎಷ್ಟು ಸಲ ಊಟ ಮಾಡಬೇಕು ಅಂತ ಹೇಳಿದರೆ, ಈಗ ಒಂದು ಸಲ ತಿಂದ ಆಹಾರ ಜೀರ್ಣ ಆಗಿ ಮುಂದಿನ ಹಸಿವೆ ಬಂದಾಗ ಅದರ ಅರ್ಥ ಹಿಂದಿನ ಆಹಾರ ಜೀರ್ಣ ಆಗಿದೆ ಅಂತ. ಸಾಮಾನ್ಯವಾಗಿ ಈಗ ಬೆಳಿಗ್ಗೆ ತಿಂದರೆ ಒಂದು 3-4 ಗಂಟೆಗಳಾದರೂ ಬೇಕು ಅದು ಜೀರ್ಣ ಆಗಲಿಕ್ಕೆ, ಅದು ಆಗದೆ ಮಧ್ಯದಲ್ಲಿ ಹಸಿವೆ ಬರುವುದಿಲ್ಲ. ಆಹಾರದಲ್ಲಿ ಒಂದು ಸ್ವಲ್ಪ ಸಿಹಿ ಅಂಶಗಳು ತುಪ್ಪದ ಅಂಶಗಳು ಜಾಸ್ತಿ ಇದ್ದರೆ ಒಂದು ಸ್ವಲ್ಪ ಜಾಸ್ತಿ ಹಿಡಿಬೋದು ಅದು ಟೈಮ್. ಸೊ ಹಸಿವೆ ಬರದೇ ಊಟ ಮಾಡಿದರೆ ಅದು ಖಂಡಿತ ರೋಗಕ್ಕೆ ಕಾರಣ. ಯಾಕಂತ ಹೇಳಿದರೆ ಅದಕ್ಕೆ ಅಧ್ಯಯನ ಅಂತ ಹೇಳ್ತೇವೆ, ಪದೇ ಪದೇ ತಿನ್ನುವಂಥದ್ದು. ಈಗ ನಾವು ರುಬ್ಲಿಕ್ಕೆ ಹಾಕುವಾಗ ಮಿಕ್ಸಿಯಲ್ಲಿ ಅಕ್ಕಿ ಹಾಕ್ತೇವೆ, ಅಕ್ಕಿ ಹಾಕಿದ ಮೇಲೆ ಸ್ವಲ್ಪ ರುಬ್ತೀವಿ, ರುಬ್ಬಿದ ಮೇಲೆ ಮತ್ತೊಮ್ಮೆ ಮಧ್ಯದಲ್ಲಿ ಹಾಕೋದಿಲ್ಲ, ಅದನ್ನು ಚೆಂದ ಮಾಡಿ ರುಬ್ಬಿದ್ಮೇಲೆ ನುಣ್ಣಗೆ ಆದಮೇಲೆ ಅದನ್ನು ತೆಗೆದಿಡ್ತೇವೆ, ಮತ್ತೆ ಅಕ್ಕಿ ಹಾಕ್ತೇವೆ. ಇದೇ ಕ್ರಮ ಇಲ್ಲೂ ಕೂಡ, ಒಂದು ಸಲ ಕರೆಕ್ಟಾಗಿ ತಿಂದ ಮೇಲೆ ಮತ್ತೆ ಅದು ಜೀರ್ಣ ಆಗೋ ತನಕ ಮಧ್ಯದಲ್ಲಿ ಆಹಾರ ತಿನ್ನಬಾರದು. ಅದು ತಿಂದರೆ ಅರ್ಧಂಬರ್ಧ ಪಚನೆ ಆಗ್ತದೆ, ಅರ್ಧಂಬರ್ಧ ಪಚನೆ ಆದದ್ದು ಲಾಂಗ್ ರನ್ನಲ್ಲಿ ನಮಗೆ ಈ ಆ್ಯಸಿಡಿಟಿಗಳು ಅಥವಾ ಸಕ್ಕರೆ ಕಾಯಿಲೆ ಈ ಥರದ್ದೆಲ್ಲ ತೊಂದರೆಗಳಿಗೆ ಕಾರಣ ಆಗುತ್ತೆ. ಹಾಗಾಗಿ ಪದೇ ಪದೇ ತಿನ್ನುವಂತಹದ್ದು ಕೂಡ ಈ ರೋಗಕ್ಕೆ ಕಾರಣದಲ್ಲಿ ಒಂದು ಮುಖ್ಯ. ಯಾಕಂತ ಹೇಳಿದರೆ ಒಂದು ಕೆಲಸ ಆದ ಮೇಲೆ ಅದನ್ನು ಪೂರ್ತಿಯಾಗಿ ಬಿಡಬೇಕು. ಮುಂದೆ ನಮಗೆ ಹಸಿವೆ ಬಂದಾಗ ಆ ಟೈಮಲ್ಲಿ ಮುಂದೆ ತಿನ್ನಬೇಕು. ಅದು ಒಂದು ಅಭ್ಯಾಸವನ್ನು ಮಾಡಿಕೊಂಡ್ರೆ ಆಗ ಆರೋಗ್ಯ ಹಾಳಾಗೋದಿಲ್ಲ. ಹಾಗಿದ್ರೆ ಎಷ್ಟು ತಿನ್ನಬೇಕು ಅಂತ ಪ್ರಮಾಣ ಅಂತ ಹೇಳಿದರೆ ಈಗ ಆಚಾರ್ಯರು ಹೇಳಿದ ಹಾಗೆ ಅವರವರ ಜೀರ್ಣಶಕ್ತಿಗೆ ಸೇರಿದ್ದು. ಅದರಲ್ಲಿ ನಮ್ಮ ಹೊಟ್ಟೆಯಲ್ಲಿ 4 ವಿಭಾಗ ಮಾಡಿದರೆ ಒಂದು ವಿಭಾಗದಲ್ಲಿ 2 ವಿಭಾಗ ಘನ ಆಹಾರ, ಒಂದು ದ್ರವ ಆಹಾರ, ಮತ್ತೊಂದು ಸ್ವಲ್ಪ ಖಾಲಿ ಬಿಡಬೇಕು ಅಂತ ಹೇಳಿ ಹೇಳಿದ್ರು. ಅಂದರೆ ನಾವು ಕಂಠಪೂರ್ತಿ ತಿನ್ನುವಂಥದ್ದಲ್ಲ. ಪ್ರಮಾಣಗಳು ಹೇಗಿರಬೇಕು ಅಂತ ಹೇಳಿದರೆ ಅದರಲ್ಲಿ 1/4 ಪಾರ್ಟ್ ನಾವು ಬಿಟ್ಟಿರಬೇಕು ಅದು ತಿರುಗ್ಲಿಕ್ಕೆ. ಈಗ ವಾಷಿಂಗ್ ಮೆಷಿನಲ್ಲಿ ನಾವು ಹೇಗೆ ಸ್ವಲ್ಪ ಭಾಗವನ್ನು ಅದ್ರ ತಿರುಗ್ಲಿಕ್ಕಂತ ಅವಕಾಶ ಕೊಡ್ತೀವೋ ಹಾಗೆ ತಿನ್ನುವಾಗ ಅದನ್ನು ಒಂದು ಅಂದಾಜಿನಲ್ಲಿ ಸ್ವಲ್ಪ ಭಾಗ ಸ್ವಲ್ಪ ಕಮ್ಮಿ, ಪೂರ್ತಿ ಹೊಟ್ಟೆ ತುಂಬಿಸೋದಕ್ಕಿಂತ ಒಂದು ಸ್ವಲ್ಪ ಪ್ರಮಾಣ ಖಾಲಿ ಬಿಡಬೇಕು. ಇದು ಒಂದು ಅಂದಾಜಿಗೆ, ಅವರವರ ಅಂದಾಜಿಗೆ ಅನ್ನುವಂಥದ್ದು ಪ್ರಮಾಣ. ಮೇಲೆ ಮೇಲೆ ತಿನ್ನುವಂಥದ್ದು ಮಾತ್ರ ತಪ್ಪು. ಹಾಗೆ ಸಾಮಾನ್ಯವಾಗಿ ನೋಡೋದಾದರೆ 2 ಅನ್ನಕಾಲ ನಮಗೆ, 2 ಆಹಾರ ಬೆಳಿಗ್ಗೆ ಮತ್ತು ರಾತ್ರಿ. ಆದರೆ ಈಗ ಅದು 3 ಅನ್ನಕಾಲ ಆಗಿದೆ. ಇನ್ನು ಕೆಲವರು 5-6 ಎಲ್ಲ ಮಾಡ್ತಾರೆ, ಆದರೆ ಅದು ತಪ್ಪು. ಈಗ 2 ಕಾಲದಲ್ಲಿ ಅಥವಾ 3 ಕಾಲದಲ್ಲೂ ಕೂಡ ಒಂದೇ ರೀತಿಯ ಆಹಾರ ತಗೊಳ್ಬೇಕು, ವ್ಯತ್ಯಾಸ ಇರ್ತದ? ಒಂದೇ ರೀತಿಯ ಆಹಾರ ಯಾವತ್ತೂ ತಗೊಳ್ಬಾರ್ದು. ಯಾಕಂತ ಹೇಳಿದರೆ ಶರೀರಕ್ಕೆ ಎಲ್ಲ ರೀತಿಯ ಅಂಶಗಳು ಸಿಗಬೇಕು. ಈ ಕೆಲವರಿಗೆ ಸಿಹಿ ಅಂದರೆ ಆಗೋದಿಲ್ಲ, ಅವರು ಸಿಹಿ ತಿನ್ನೋದೇ ಇಲ್ಲ, ಯಾಕಂದರೆ ಅವರಿಗಾಗಲ್ಲ ಅಂತ ಹೇಳಿಕೊಂಡು. ಆದರೆ ಖಾರ ತಿಂತಾರೆ, ಬೇಕಾದಷ್ಟು ಖಾರ ಮಾತ್ರ ಇಷ್ಟ. ಇನ್ನು ಕೆಲವರು ಉಲ್ಟ ಇದೇ ಥರ ಖಾರ ತಿನ್ನೋದೇ ಇಲ್ಲ, ಬರೀ ಸಿಹಿಯೇ ಅವರಿಗೆ ಇಷ್ಟ. ಈ ಥರದ್ದೆಲ್ಲ ಒಂದನ್ನೇ ಜಾಸ್ತಿ ಪ್ರಯೋಗ ಮಾಡಲಿಕ್ಕೆ ಇಲ್ಲ. ಒಂದನ್ನೇ ಜಾಸ್ತಿಯಾಗಿ ತಿನ್ನೋದು ಇಷ್ಟ ಮತ್ತು ಇಷ್ಟ ಇಲ್ಲ ಅನ್ನೋ ಅರ್ಥದಲ್ಲಿ. ಕೆಲವರು ಕಹಿ ಮುಟ್ಟೋದೇ ಇಲ್ಲ, ಆಗೋದೇ ಇಲ್ಲ, ಅದು ನೋಡಿದರೆ ಆಗೋದಿಲ್ಲ ಅಂತ ಹೇಳಿಕೊಂಡು ಆ ರೀತಿದ್ದಲ್ಲ. ಮೊದಲೇ ಹೇಳಿದಾಗೆ 6 ರಸಗಳು ಇರಲೇಬೇಕು, ಅದರಲ್ಲೂ ಕೂಡ ಸ್ವಲ್ಪ ಸಿಹಿಯ ಅಂಶ, ಯಾಕಂದರೆ ಸಿಹಿ ಮಾತ್ರ ಈ ಧಾತು ಪೋಷಣೆಗೆ ಸಹಾಯ ಮಾಡುವಂಥದ್ದು. ಹಾಗೆ ಸಿಹಿ ಪ್ರಧಾನವಾಗಿ ಇರಬೇಕು. ಈಗ ಪ್ರಮಾಣದ ಬಗ್ಗೆ ಹೇಳುವುದಿದ್ರೆ ಬೆಳಿಗ್ಗೆ ಮತ್ತು ಸಂಜೆ ಮತ್ತು ಮಧ್ಯಾಹ್ನ ಆಹಾರ ಪ್ರಮಾಣ ಒಂದೇ ತರವ ಹೇಗೆ? ಈಗ ನಾನು ಹೇಳಿದ ಹಾಗೆ ಅದರಲ್ಲಿ ವ್ಯತ್ಯಾಸ ಏನೂ ಇಲ್ಲ. ಆದರೆ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಅಂತ ಹೇಳಿದರೆ ನಾವು ಏನು ತಿಂತಾ ಇದ್ದೀವಿ ಅದ್ರ ಮೇಲೆ. ಈಗ ಉದಾಹರಣೆಗೆ ಕೆಲವು ಪದಾರ್ಥಗಳು ಜೀರ್ಣಕ್ಕೆ ಜಡ, ಕೆಲವು ಪದಾರ್ಥಗಳು ಜೀರ್ಣಕ್ಕೆ ಹಗುರ. ಈಗ ಉದಾಹರಣೆಗೆ ಹೇಳಿದಾದರೆ ಈ ಉದ್ದಿನ ಪದಾರ್ಥಗಳು, ವಡೆ ಇರ್ಬೋದು, ಇಡ್ಲಿ ಇರ್ಬೋದು, ಉದ್ದು ಸ್ವಭಾವದಲ್ಲಿ ಜೀರ್ಣಕ್ಕೆ ಜಡ, ಅದೇ ಬರೀ ಅಕ್ಕಿಯ ನೀರುದೋಸೆ ಇತ್ಯಾದಿಗಳು ಇವು ಜೀರ್ಣಕ್ಕೆ ಹಗುರ. ಹಾಗಾಗಿ ಯಾವುದನ್ನು ಎಷ್ಟು ತಗೊಳ್ಬೇಕು ಅಂತ ಹೇಳಿದರೆ ಈ ಹಗುರ ಇರುವಂತಹ ಪದಾರ್ಥಗಳನ್ನು ನಾವು ಸ್ವಲ್ಪ ಜಾಸ್ತಿ ತಿಂದರೂ ಕೂಡ ಅಷ್ಟೊಂದು ತೊಂದರೆ ಆಗೋದಿಲ್ಲ. ಆವಾಗ ನಾವು ಈ ಜೀರ್ಣಕ್ಕೆ ಜಡ ಇರುವಂತಹ ಪದಾರ್ಥಗಳನ್ನು ಜಾಸ್ತಿ ತಗೊಂಡ್ರೆ ಅದರಿಂದ ಹಸಿವಿನ ಶಕ್ತಿ ಕುಗ್ಗಿ ತೊಂದರೆಗಳು ಬೇಗ ಬರ್ತದೆ. ಹೀಗೆ ಆಹಾರ ಪ್ರಮಾಣದಲ್ಲಿ ಅವರವರ ಅಗ್ನಿಗೆ ಅನುಸಾರವಾಗಿ ಅವರು ಸ್ವಲ್ಪ ಕಡಿಮೆ ತೃಪ್ತಿ ಆಗುವಷ್ಟು ತಿಂದರೆ ಅದೇ ಅವರಿಗೆ ಇರುವಂಥ ಆಹಾರ ಪ್ರಮಾಣ. ಇಲ್ಲಿ ಆಹಾರದ ವಿಷಯದಲ್ಲಿ ಎಲ್ರಿಗೂ ಇಷ್ಟು ತಿನ್ನಿ, 4 ಚಪಾತಿ ತಿನ್ನಿ, 5 ಚಪಾತಿ ತಿನ್ನಿ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕಂತ ಹೇಳಿದರೆ ಕೆಲವರಿಗೆ 2 ಚಪಾತಿಗೆ ಸಾಕನ್ನಿಸುತ್ತೆ, ಯಾಕಂದರೆ ಅವರ ಅಭ್ಯಾಸ, ಅವರ ಹಸಿವಿನ ಕೆಪಾಸಿಟಿಯೇ ಅಷ್ಟು. ಆಗ ನಾವು 5 ತಿನ್ನಲೇಬೇಕು, ಇದು ಸಮತೋಲಿತ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅಲ್ಲಿ ಅವರವರು ವಿವೇಚನೆಯಿಂದ ಅವರವರನ್ನು ಪರೀಕ್ಷೆ ಮಾಡಿ ಅದರ ಪ್ರಕಾರ ಅವರೊಂದು ಅದನ್ನು ಫಾಲೋ ಮಾಡಬೇಕು, ಅದು ಅವರಿಗೆ ಅನುಕೂಲ. ಎಲ್ಲರಿಗೂ ಅಂತ ಹೇಳೋದು ಕಷ್ಟ. ಈ ಒಂದು ವಿಚಾರಗಳನ್ನು ಹೇಳ್ಬೋದು, ಇನ್ನು ಸ್ವಯಂ ಪರಿಶೀಲನೆ ಮಾಡಿಕೊಂಡು ಅವರು ನಿರ್ಣಯಕ್ಕೆ ಬರಬೇಕು. ಯಾಕಂದರೆ ಅವ್ರಿಗೆ ಗೊತ್ತಾಗ್ತದೆ ಇದು ನಾನು ತಿಂದರೆ ನನಗೆ ಜಾಸ್ತಿ ಆಗ್ತದೆ, ನನಗೆ ಇದು ಆಗುತ್ತೆ ಅಂತ ಹೇಳಿದ್ರೆ ಅವರು ಅಷ್ಟು ತಿನ್ನಲಿಕ್ಕೆ ಹೋಗಬಾರ್ದು ಅಷ್ಟೇ. ಕೆಲವು ಆಹಾರಗಳು ಈ ಕೆಲವು ವ್ಯಾಧಿಗಳನ್ನಾಗಲಿ ತೊಂದರೆಗಳನ್ನಾಗಲಿ ಉಂಟು ಮಾಡುತ್ತವೆ ಅಂತ ಸಾಮಾನ್ಯ ನಂಬಿಕೆ ಇದೆ. ಉದಾಹರಣೆಗೆ ಹೇಳುವುದಿದ್ರೆ ಬಟಾಟೆ ತಿಂದರೆ ಅದು ವಾಯುವನ್ನು ಹೆಚ್ಚು ಮಾಡುತ್ತದೆ, ಈ ಥರದ ಕೆಲವು ನಂಬಿಕೆಗಳಿದ್ದಾವೆ. ಇದು ಸತ್ಯವೋ ಹೇಗೆ ಅನ್ನುವಂಥದ್ದು. ಆಹಾರದಲ್ಲಿ ಇಂತಹ ಒಂದು ಆಹಾರ ಇಂತಹ ತೊಂದರೆಗಳನ್ನು ಹೆಚ್ಚು ಉಂಟು ಮಾಡುತ್ತದೆ ಅಂತ ಹೇಳಿ. ಖಂಡಿತ ಅದು ಸತ್ಯವೇ. ಈಗ ನೀವು ಹೇಳಿದಾಗೆ ಯಾವುದು ಈ ರೀತಿ ಟ್ಯೂಬರ್ ಅಥವಾ ಕಂದ ವರ್ಗಕ್ಕೆ ಸೇರಿರುತ್ತೋ ಅವೆಲ್ಲವೂ ಕೂಡ ಭೂಮಿಯಡಿ ಬೆಳೆಯುತ್ತೋ ಮೂಲ ಕಂದಗಳು ಆ ವರ್ಗಕ್ಕೆ ಸೇರಿದ್ದು ಬಟಾಟೆ ಸುವರ್ಣಗೆಡ್ಡೆ ಇವೆಲ್ಲ ಅದರ ಸ್ವಭಾವದಲ್ಲಿ ವಾಯುವನ್ನು ಉಂಟು ಮಾಡುತ್ತೆ. ಹಾಗೆಯೇ ಧಾನ್ಯಗಳು, ಈ ಧಾನ್ಯಗಳು ಕೂಡ ಅದರ ಸ್ವಭಾವನೂ ಇದೆ. ಅದು ಕೂಡ ಶರೀರವನ್ನು ಒಣಗಿಸ್ತದೆ, ಹಾಗಾಗಿ ಮೋಷನಿಗೆಲ್ಲ ತೊಂದರೆ ಆಗುತ್ತೆ, ವಿಬಂಧವನ್ನು ಉಂಟು ಮಾಡುತ್ತೆ. ಇದೆಲ್ಲ ಅದರದ್ರ ಪದಾರ್ಥದ್ದು ಆಯಾಯ ಗುಣಗಳು ಇದೆ. ಆಯಾಯ ಗುಣಗಳನ್ನು ಸ್ವಲ್ಪ ಮಟ್ಟಿಗೆ ಅರಿತು ತಿಂದರೆ ತೊಂದರೆ ಆಗೋದಿಲ್ಲ, ಇಲ್ಲ ಅಂತ ಹೇಳಿದರೆ ಅದು ತೊಂದರೆ ಆಗುತ್ತೆ. ಉದಾಹರಣೆಗೆ ಹಣ್ಣುಗಳಲ್ಲೂ ನೀವು ಹಲಸಿನ ಹಣ್ಣು ಇಲ್ಲಿ ತುಂಬ ಸಾಮಾನ್ಯ. ಹಲಸಿನ ಹಣ್ಣು ಕೂಡ ಹಣ್ಣಾದರೂ ಕೂಡ ಅದು ನಿತ್ಯ ಉಪಯೋಗಕ್ಕೆ ಇಲ್ಲ. ಯಾಕಂತ ಹೇಳಿದರೆ ಅದು ಶರೀರದಲ್ಲಿ ತುಂಬ ಜಿನುಗುವ ಸ್ವಭಾವವನ್ನು ತರುತ್ತೆ. ಈಗ ನೀವು ಆ ಹಲಸಿನ ಹಣ್ಣು ಹಾಳಾದಾಗ ಅದರಲ್ಲಿ ನೀರು ಇಳಿತದೆ, ಅದೇ ಥರ ಒಳಗೂ ಕೂಡ ಆ ಶರೀರದಲ್ಲಿ ಜಿನುಗುವ ಸ್ವಭಾವ ನೀರಿನ ಅಂಶವನ್ನು ಜಾಸ್ತಿ ಮಾಡಿ ಅಲ್ಲಲ್ಲಿ ಸ್ವೆಲ್ಲಿಂಗ್ ತರೋದು ಅದನ್ನು ಉಂಟು ಮಾಡ್ತದೆ. ಯಾವಾಗ ಮಿತಿ ಮೀರಿ ತಿಂದರೆ ಮತ್ತು ಜೀರ್ಣ ಮಾಡಿಕೊಳ್ಳದೇ ಇದ್ದರೆ. ಇಲ್ಲಿ ಏನು ತಿನ್ನೋದಕ್ಕೂ ಮುಖ್ಯವಾದ ಅಂಶ ಏನಂತ ಹೇಳಿದರೆ ಜೀರ್ಣಕ್ರಿಯೆ. ಆ ಜೀರ್ಣಕ್ರಿಯೆ ಸರಿಯಾಗಿ ಆದರೆ ಯಾವ ಆಹಾರವೂ ತೊಂದರೆ ಆಗಲಿಕ್ಕಿಲ್ಲ. ಆದರೆ ಜೀರ್ಣ ಆಗದೇ ಇದ್ದರೆ ಅದು ಖಂಡಿತ ಶೇಖರಣೆ ಆಗುತ್ತೆ, ಹಸುವಿನ ಶಕ್ತಿಯನ್ನು ಕುಗ್ಗಿಸ್ತದೆ, ಒಂದಲ್ಲ ಒಂದು ತೊಂದರೆಗೆ ಕಾರಣ ಆಗೇ ಆಗುತ್ತೆ. ಸಾಮಾನ್ಯ ಒಂದು ಕಲ್ಪನೆಗಳಿರ್ತವೆ, ಎಣ್ಣೆ ಅಥವಾ ಫ್ರೈಡ್ ಐಟಮ್ ತಿನ್ನುವುದು ಒಳ್ಳೆಯದಲ್ಲ, ಹಣ್ಣುಗಳನ್ನು ಹೆಚ್ಚು ತಿನ್ನುವುದು ಒಳ್ಳೆಯದು ಅಂತ. ಈ ಹಣ್ಣುಗಳನ್ನು ತಿನ್ನುವುದು ಜಾಸ್ತಿಯ ಅಥವಾ ಹೆಚ್ಚು ತಿಂದು ಫ್ರೈಡ್ ಐಟಮ್ಗಳನ್ನು ತೀರಾ ತಿನ್ನದೇ ಇರುವಂಥದ್ದು, ಇದು ಹೇಗೆ ಅನ್ನುವಂಥದ್ದು. ಆಹಾರ ಅನ್ನುವ ವಿಚಾರದಲ್ಲಿ ನಾವು ಏನು ತಿಂತಿದ್ದೀವಿ ಅದು ಹೇಗೆ ಮಾಡಲ್ಪಟ್ಟಿದೆ ಅದು ಕೂಡ ಇನ್ನೊಂದು ಮುಖ್ಯವಾದ ವಿಷಯ. ಈಗ ನಾನು ಹೇಳಿದಾಗೆ ಆಹಾರ ಒಗ್ಗಿರಬೇಕು ನಮಗೆ, ಮತ್ತು ಬಿಸಿಯಾಗಿರಬೇಕು, ಆರು ರಸಗಳಿಂದ ಇರಬೇಕು. ಹಾಗೆ ಈಗ ನೀವು ಹೇಳಿದಾಗ ಅದನ್ನು ಹೇಗೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಅದರ ಗುಣ ಸ್ವಭಾವದಲ್ಲಿ ನಮ್ಮ ಆರೋಗ್ಯದ ಮೇಲೆ ಇಫೆಕ್ಟ್ ಇದೆ. ಅದರಲ್ಲಿ ನೀವು ಹೇಳಿದ ಈಗ ಎಣ್ಣೆ ಫ್ರೈಡ್, ಎಣ್ಣೆಯಲ್ಲಿ ಕರಿದು ಮಾಡಿದ್ದು ಎಲ್ಲೋ ಅಪರೂಪಕ್ಕೆ ತೊಂದರೆ ಆಗಲಿಕ್ಕಿಲ್ಲ ಒಳ್ಳೆ ಹಸುವಿನ ಶಕ್ತಿ ಇದ್ದರೆ, ಇಲ್ಲ ಅಂತ ಹೇಳಿದರೆ ಶರೀರಕ್ಕೆ ಚರ್ಮದ ಆರೋಗ್ಯವನ್ನು ಹಾಳು ಮಾಡುತ್ತೆ ಅದು ತುಂಬ ತಿಂದರೆ. ಎಲ್ಲೋ ಅಪರೂಪಕ್ಕಾದರೆ ತೊಂದರೆ ಇಲ್ಲ. ಮತ್ತು ಎರಡನೇದ್ದು ಯಾವ ಸೀಸನಲ್ಲಿ ಅಂತ ಹೇಳ್ಕೊಂಡ್ರು, ಈ ಆಹಾರಗಳು ಯಾವ ಸೀಸನಲ್ಲಿ ತಿನ್ನಬೇಕು. ಈಗ ನೀವು ಹಣ್ಣುಗಳು ಹೇಳಿದರೆ ಹಣ್ಣುಗಳು ಹೆಚ್ಚಾಗಿ ನಮ್ಮ ಶರೀರದಲ್ಲಿ ಕಫದ ಅಂಶವನ್ನು ಜಾಸ್ತಿ, ನೀರಿನ ಅಂಶವನ್ನು ಜಾಸ್ತಿ ಮಾಡುತ್ತೆ. ಈ ಬೇಸಿಗೆಯಲ್ಲಿ ತುಂಬ ನೀರಿನ ಅಂಶ ವ್ಯಯ ಆಗೋದ್ರಿಂದ ಬೆವರಿ, ಆಗ ಅಲ್ಲಿ ಹಣ್ಣಿನ ಆಹಾರ ಕ್ರಮ ಉತ್ತಮ ಅನುಕೂಲವು, ಯಾಕಂದರೆ ಅಷ್ಟು ವ್ಯಯ ಆಗುತ್ತೆ ನಾವು ತುಂಬಿಸ್ಬೇಕು. ಅದೇ ಮಳೆಗಾಲದಲ್ಲಿ ಅಷ್ಟು ಬೆವರುವುದಿಲ್ಲ ಮತ್ತು ಅಗತ್ಯವೂ ಇಲ್ಲ, ಬಾಯಾರಿಕೆಯೂ ಇರೋದಿಲ್ಲ. ಹಾಗಾಗಿ ಅಂತಹ ಈ ಸೀಸನಲ್ಲೂ ಕೂಡ ನಾವು ಹಣ್ಣಿನ ಪದಾರ್ಥಗಳನ್ನು ಜಾಸ್ತಿ ತಗೊಂಡ್ರೆ ಅದು ನಮಗೆ ತೊಂದರೆಯನ್ನು ಉಂಟು ಮಾಡ್ತದೆ. ಹಾಗಾಗಿ ಎಲ್ಲಿ ಯಾವ ಸೀಸನ್ನಲ್ಲಿ ನೋಡಿಕೊಂಡು ಆಯಾಯ ಸೀಸನ್ನಿಗೆ ಆಯಾಯ ಆಹಾರ ಕ್ರಮಗಳನ್ನು ಬಳಸಬೇಕಾಗ್ತದೆ. ಬೇಸಿಗೆಯಲ್ಲಿ ಹೇಗೆ, ಮಳೆಯಲ್ಲಿ ಹೇಗೆ, ಚಳಿಯಲ್ಲಿ ಹೇಗೆ, ಯಾಕಂತ ಹೇಳಿದರೆ ಹಸುವಿನ ಶಕ್ತಿಯ ಮೇಲೆಯೂ ಕೂಡ ಈ ಕಾಲ ಪರಿಣಾಮ ಇರುತ್ತದೆ. ಈಗ ಚಳಿಗಾಲದಲ್ಲಿ ನಮಗೆ ಹಸುವಿನ ಶಕ್ತಿ ಜಾಸ್ತಿ ಕಂಪೇರ್ ಟು ಮಳೆಗಾಲ ಮತ್ತು ಬೇಸಿಗೆ ಕಾಲದಕ್ಕಿಂತ ಚಳಿಗಾಲದಲ್ಲಿ ಅಥವಾ ಚಳಿ ಪ್ರದೇಶದಲ್ಲಿ ತುಂಬ ಹಸುವೆ. ಸೊ ಅಲ್ಲಿ ನಾವು ಮುಖ್ಯವಾಗಿ ಸ್ವಲ್ಪ ಜೀರ್ಣಕ್ಕೆ ಜಡವಾದಂತಹ ಆಹಾರಗಳು ಸ್ವಲ್ಪ ಬೇಕಾಗ್ತದೆ, ಈ ತುಪ್ಪಾದಿಗಳು ತುಂಬ ಬೇಕಾಗ್ತದೆ. ಈಗ ನಮಗೆ ಈ ನಾರ್ತ್ ಇಂಡಿಯಾದಲ್ಲಿ ಎಲ್ಲ ಅಲ್ಲಿ ಮೈನಸ್ ಡಿಗ್ರಿ ಎಲ್ಲ ಹೋಗುವಾಗ ಅವರು ಅಲ್ಲಿಯ ಕ್ರಮಗಳನ್ನು ನಾವು ನೋಡಿದರೆ ಅವರು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಜಿಲೇಬಿ ಮತ್ತು ತುಪ್ಪ ಜಾಸ್ತಿ ಬಳಕೆ ಇದೆ ಅಲ್ಲಿ, ತುಪ್ಪದ ಸ್ವೀಟ್ಗಳೇ ಸಿಗುತ್ತೆ ಅದು, ಮತ್ತು ಎಣ್ಣೆ ಪದಾರ್ಥಗಳು ಕಚೋರಿ ಈ ಥರದ್ದೆಲ್ಲ ಅಲ್ಲಿ ಜಾಸ್ತಿ. ಯಾಕಂತ ಹೇಳಿದರೆ ಅಲ್ಲಿ ಚಳಿಯೂ ಹಾಗೆ ಇರುತ್ತೆ, ಆ ಟೈಮಲ್ಲಿ ಹೋದರೆ ನಿಮಗೆ ಅದೇ ಸಿಗೋದು. ಬೆಳಿಗ್ಗೆ ಎದ್ದು ಜಿಲೇಬಿ ತಿಂತ ಇರ್ತಾರೆ, ಮತ್ತು ಅದು ಕೆಲವೆಲ್ಲ ಅವರ ಸ್ವೀಟ್ಗಳು ಪ್ರಮಾಣಗಳು ಅಲ್ಲಿ ಜಾಸ್ತಿ. ಯಾಕಂತ ಹೇಳಿದರೆ ಅದು ಜೀರ್ಣಕ್ಕೆ ಜಡ. ಆಯಾಯ ಋತುವಿಗೆ ಅನುಸಾರವಾಗಿ ನಾವು ಆಹಾರ ಕ್ರಮಗಳನ್ನು ಮಾಡಿಕೊಳ್ಬೇಕು. ಆಹಾರದ ಜೊತೆ ನೀರು ಕೂಡ ನಮಗೆ ಬಹಳ ಮುಖ್ಯವಾದಂಥ ಒಂದು ವಸ್ತು. ಹೌದು. ಈ ನೀರನ್ನು ಕುಡಿಯುವ ಕ್ರಮ ಯಾವ ಥರ, ಊಟ ಆದ ಮೇಲೆ ಕುಡಿಬೇಕೋ, ಊಟದ ಮಧ್ಯೆ ಕುಡಿಬೇಕೋ, ಎಷ್ಟು ಕುಡಿಬೇಕು ಅನ್ನೋದರ ಬಗ್ಗೆ? ಈಗ ಹೆಚ್ಚಿನ ಜನರಿಗೆ ಹೇಗಿರುತ್ತೆ ಅಂತ ಹೇಳಿದರೆ ನೀರಲ್ವಾ ಅದು ಅಂತ. ಆದರೆ ನೀರು ಕೂಡ ಒಂದು ಆಹಾರವೇ. ನಾವು ನೀರು ಹಾಗೆಯೇ ಶರೀರಕ್ಕೆ ಸಿಗೋದಿಲ್ಲ, ಅದು ಕೂಡ ಒಂದು ಪ್ರೋಸೆಸ್ಸಿಗೆ ಹೋಗಿ ಆಮೇಲೆ ಅದು ಶರೀರಕ್ಕೆ ಸಿಗುವಂಥದ್ದು. ಇದು ಕೂಡ ಆಹಾರದ ಗುಂಪಿಗೆ ಬರುತ್ತೆ. ಮತ್ತು ಈ ನೀರಿನ ವಿಷಯದಲ್ಲಿ ತುಂಬ ಗೊಂದಲ ಮತ್ತು ಕನ್ಫ್ಯೂಷನ್ಗಳು, ಎಷ್ಟು ಕುಡಿಬೇಕು ಅಂತ. ಸರಳವಾಗಿ ಹೇಳೋದಾದರೆ ನಾನು ಈಗ ಅಷ್ಟೇ ಹೇಳಿದೆ, ಬಾಯಾರಿಕೆ ಅನ್ನುವಂಥದ್ದು ಶರೀರ ನಮಗೆ ಕೇಳುವಂಥದ್ದು, ಅದೊಂದು ಸಿಗ್ನಲ್ ಅಂತ ಹೇಳ್ಬೋದು. ಆ ಬಾಯಾರಿಕೆ ಬಂದಿದೆ ಅಂತ ಹೇಳಿದರೆ ಅದರ ಅರ್ಥ ಶರೀರಕ್ಕೆ ನೀರು ಬೇಕು ಅಂತ. ಅಂದರೆ ಒಳಗಡೆ ಏನದು ಜೀರ್ಣಕ್ರಿಯೆ ಮೆಷಿನ್ಗಳು ಏನು ಯಂತ್ರ ಎಲ್ಲ ಥರ ಕೆಲಸ ಮಾಡ್ತಾ ಇದೆಯೋ ಅದಕ್ಕೆ ಈಗ ನೀರಿನ ಅಂಶ ಬೇಕು ಅಂತ ಹೇಳಿದರೆ ಅದೊಂದು ಸಿಗ್ನಲ್ ಕೊಡುತ್ತೆ ನಮಗೆ, ಏನಂತೆ ಬಾಯಾರಿಕೆ ಬರುತ್ತೆ. ಸೊ ಬಾಯಾರಿಕೆ ಬಂದಾಗ ಆಗ ನಾವು ಅದನ್ನು ವಿವೇಚನೆಯಿಂದ ಆಗ ನಾವು ನೀರು ಕುಡಿಲೇಬೇಕು. ಬಾಯಾರಿಕೆ ಇಲ್ಲದಿದ್ದಾಗ ಅದು ಕೇಳದೇ ಇದ್ದಾಗ ಕೊಟ್ಟರೆ ಅದು ತೊಂದರೆಗೆ ಕಾರಣ ಆಗ್ತದೆ, ಯಾಕಂದರೆ ಅದು ಕೇಳಲಿಲ್ಲ, ಅಲ್ಲಿ ಬೇಡ, ನಾವು ಸುಮ್ಮನೆ ಕುಡಿಬೇಕು ಕುಡಿಬೇಕು ಅಂತ ಹೇಳಿ ಕುಡಿತೇವೆ. ಈ ನೀರು ಕುಡಿಯೋದು ಅಂತ ಹೇಳಿದರೆ ಮತ್ತೊಮ್ಮೆ ಅದು ಕೂಡ ಅವರವರ ಜೀವನ ಶೈಲಿ, ಯಾಕಂತೇಳಿ ಒಬ್ಬರು ಎ ಸಿಯಲ್ಲಿ ಕೂತರೆ ಬಾಯಾರಿಕೆ ಜಾಸ್ತಿ ಆಗೋದಿಲ್ಲ, ಬೆವರುದು ಇಲ್ಲ, ಮಳೆಗಾಲದಲ್ಲಿ ಬೆವರುದಿಲ್ಲ, ಬೇಸಿಗೆಯಲ್ಲಿ ಜಾಸ್ತಿ ಬೆವರುತ್ತೆ, ಡಿಮ್ಯಾಂಡ್ ಜಾಸ್ತಿ. ಹೀಗೆ ಆಯಾ ಸೀಸನ್ನು, ಅವರವರ ವಯಸ್ಸು, ಅವರವರ ಜೀವನ ಶೈಲಿ, ಚಟುವಟಿಕೆ, ಬಿಸಿಲಲ್ಲಿ ಕೆಲಸ ಮಾಡಿದವನಿಗೆ ನೀರು ಯಾವ ಸೀಸನ್ ಆದರೂ ಬೇಕು, ಯಾಕಂದರೆ ಅಷ್ಟೊಂದು ಖರ್ಚಾಗತ್ತೆ. ಇದರ ಆಧಾರದ ಮೇಲೆ ವೈಯಕ್ತಿಕವಾಗಿ ಅವರು ಬಾಯಾರಿಕೆ ಇದ್ದರೆ ನೀರು ಕುಡಿಯೋದು ಅನ್ನುವಂಥದ್ದು ಸರಳ. ಹಾಗಿದ್ರೆ ಊಟದ ಸಮಯದಲ್ಲಿ, ಊಟದ ಸಮಯದಲ್ಲಿಯೂ ಕೂಡ ಕೆಲವರು ಹೇಳ್ತಾರೆ ಮೊದಲು ಕುಡಿಬೇಕು ನಂತರ ಕುಡಿಬೇಕು ಅಂತ ಹೇಳಿ, ಅದರಲ್ಲೂ ತುಂಬ ಸರಳವಾಗಿ ಅರ್ಥ ಮಾಡ್ಕೊಳ್ಬೋದು. ಇದು ಘನಾಹಾರದ ಜೊತೆಗೆ ಪೂರಕವಾಗಿ ದ್ರವಾಹಾರ ಇರುವಂತಹದ್ದು. ಘನಾಹಾರದ ಜೀರ್ಣಕ್ರಿಯೆ ನಡೆಯುವಾಗ ದ್ರವವನ್ನು ಯಾವಾಗ ಹಾಕ್ತೇವೋ ಮಧ್ಯ ಮಧ್ಯದಲ್ಲಿ ಹಾಕ್ತೇವೆ ನಾವು. ಈಗ ಉದಾಹರಣೆ ಗ್ರೈಂಡರ್ ವರ್ಕ್ ಮಾಡ್ತಾ ಇರುವಾಗ ಮೊದಲು ಅಕ್ಕಿ ಹಾಕಿ ಕಡೆಗೆ ನೀರು ಹಾಕೋದಿಲ್ಲ, ಅಕ್ಕಿಯ ಜೊತೆ ಜೊತೆಗೆ ನೀರು ಹಾಕ್ತೇವೆ, ಆಗ ಅದು ತಿರುಗಲಿಕ್ಕೆ ಸುಲಭ ಆಗುತ್ತೆ, ಜೀರ್ಣವು ಚೆನ್ನಾಗಿ ಆಗುತ್ತೆ. ಆದರೆ ಮೊದಲು ಹಾಕ್ತೀವ, ಮೊದಲು ನೀರು ಹಾಕಿ ಮತ್ತೆ ನಾವು ಅಕ್ಕಿ ಹಾಕೋದಿಲ್ಲ, ಆ ರೀತಿಯಲ್ಲಿ ಇರುವುದಿಲ್ಲ. ಹಾಗೆ ಇಲ್ಲಿಯೂ ಕೂಡ ಇಲ್ಲಿ ನಾವು ಘನಾಹಾರ ತಗೊಳ್ಳುವಾಗ ಅದರ ಒಟ್ಟಿಗೊಟ್ಟಿಗೆ ನೀರನ್ನು ಕುಡಿಯುವಂತಹದ್ದು ಅದರ ಜೀರ್ಣಕ್ರಿಯೆಗೆ ಪೂರಕ. ಈಗ ದಿನಕ್ಕೆ ಒಂದು 3 ಲೀಟರ್ ನೀರು ಕಡಿಮೆ ಪಕ್ಷ ಕುಡಿಲೇಬೇಕು ಅಂತ ಹೇಳ್ತಾರೆ, ಇದು ಹಾಗಿದ್ರೆ ಹೇಗೆ ಅನ್ನುವಂಥದ್ದು. ಅದೇ ಆಗ ಹೇಳಿದ ಹಾಗೆ ನಾನು, ಇವೆಲ್ಲವೂ ಕೂಡ ಒಂದು ಮಾರ್ಗದರ್ಶಕ ಅಷ್ಟೇ, ಪ್ರಯೋಗಕ್ಕಲ್ಲ. ಅದನ್ನು ನಾವು ಸ್ಟ್ರಿಕ್ಟಾಗಿ 3 ಲೀಟರ್ ಅಂತ ಹೇಳಿ ತಗೊಂಡ್ರೆ ಅವರವರಿಗೆ ತೊಂದರೆ. ಯಾರಿಗೆ ಯಾವಾಗ ಏನು ಎಲ್ಲಿ ಇದನ್ನು ತಿಳ್ಕೊಳ್ಳೋದೇ ನಾವು ಏನು ಆಹಾರ ಅಥವಾ ನೀರು ಸೇವಿಸಿದ್ರು ಕೂಡ ತೊಂದರೆ. ಅದನ್ನು ಅರ್ಥ ಮಾಡಿಕೊಂಡು ತಗೊಳ್ಬೇಕು ಅಂಥೇಳಿ. 3 ಲೀಟರ್ ಕುಡಿಬೇಕು, 8 ಲೀಟರ್ ಯಾರಿಗೆ ಅನ್ನೋ ಪ್ರಶ್ನೆ, ಮಧುಕನಿಗೋ ಸಣ್ಣವನಿಗೋ ಮಗುವಿಗೋ ಅಥವಾ ಎ ಸಿಯಲ್ಲಿ ಕೆಲಸ ಮಾಡೋವನಿಗೋ ಹೊರಗಡೆ ಕೆಲಸ ಮಾಡೋ, ಯಾವ ಸೀಸನಲ್ಲಿ, ಮಳೆಗಾಲದಲ್ಲೋ ಬೇಸಿಗೆಯಲ್ಲೋ, ಎಲ್ಲ ಪ್ರಶ್ನೆಗೆ ಉತ್ತರ ಸಿಕ್ಕಿ ಅದರ ಪ್ರಕಾರ 3 ಲೀಟ್ರೋ 4 ಲೀಟ್ರೋ ಅಂತ ಡಿಸೈಡ್ ಆಗಬೇಕು. ಇದು ಯಾವುದೂ ಕೂಡ ಆಹಾರಕ್ಕೆ ಸಂಬಂಧಪಟ್ಟದ್ದು ಇಷ್ಟು ಇಷ್ಟು ಅಂತ ಅಂಕಿಅಂಶಗಳಿಲ್ಲ. ಅವರವರ ಜೀವನ ಶೈಲಿಗೆ ಅನುಸಾರವಾಗಿ ಬಾಯಾರಿಕೆ ಇದ್ದಾಗ ಅವನು ಅದನ್ನು ಶ್ರದ್ಧೆಯಿಂದ ಅದನ್ನು ಅಟೆಂಡ್ ಮಾಡಿ, ಹಸಿವೆ ಬರುವಾಗ ಶ್ರದ್ಧೆಯಿಂದ ಊಟ ಮಾಡಬೇಕು, ಮತ್ತು ಆಹಾರ ಕ್ರಮಗಳನ್ನು ಅನುಸರಿಸಬೇಕು ಅಷ್ಟೇ. ಇಷ್ಟು ಲೀಟ್ರ್ ಕುಡಿಬೇಕು, ಅಷ್ಟು ಲೀಟ್ರ್ ಕುಡಿಬೇಕು ಅನ್ನುವಂತಹದ್ದು ಅವೆಲ್ಲ ಪೇಪರ್ ನ್ಯೂಸ್ಗಳು ಅಷ್ಟೇ. ಒಳ್ಳೆಯದು ಡಾಕ್ಟರ್ ಸುಚಿತ್ರ ಅವರೇ. ಮುಖ್ಯವಾಗಿ ಆಹಾರ ಕ್ರಮ, ಆಹಾರ ಜೊತೆಗೆ ಈ ಸಮತೋಲಿತ ಆಹಾರ ಇವುಗಳ ಒಂದು ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಇದುವರೆಗೆ ಆಹಾರ ಮತ್ತು ಆಹಾರ ಕ್ರಮ ಈ ಕುರಿತು ಮಂಗಳೂರಿನ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಸಂಹಿತಾ ವಿಭಾಗದ ಪ್ರೊಫೆಸರ್ ಸುಚಿತ್ರಾ ಪಿಎಸ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್ ಪಿಎಸ್. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ್, ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ್, 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ್ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ, ಅನ್ನದಾತಾ ಕೆ ಪರಿಶ್ರಮ ಸಂಬಂಧ, ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ ದ್ವಾರಾ ಜನಿತ್ ಮೇ ಜಾರಿ. ಹಮನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ, ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ, ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ.